ಏನಿದು ಅಲ್ಲಿಂದ ಇಲ್ಲಿಗೆ ಜಮೀನು ಬಂದಿದ್ದು ಯಾಕೆ, ಏನು ಪಿತ್ರಾಜಿತವಾಗಿ ಬಂದಿದ್ದ ಜಮೀನಿಗೆ ನೀವು ಬಂದ್ರಾ ಅಥವಾ ನೀವೇ ಕೊಂಡ್ಕೊಂಡ್ರ, ಹೇಗೆ ಜಮೀನಿನ ಹಿನ್ನೆಲೆ? ಸರ್ ಅಲ್ಲಿ ತಣ್ಣೂರು ಕೆರೆಗೆ ಮುಳುಗಡೆ ಆಗ್ಬಿಡ್ತು. ಮುಳುಗಡೆ ಹೇಗೆ ಜಮೀನಿನ ಹಿನ್ನೆಲೆ? ಸರ್ ಅಲ್ಲಿ ತಣ್ಣೂರು ಕೆರೆಗೆ ಮುಳುಗಡೆ ಆಗ್ಬಿಡ್ತು. ಮುಳುಗಡೆ ಆಗೋದಾಗ ಅದೊಂದು ಸ್ವಲ್ಪ ದುಡ್ಡು ಬಂದಿತ್ತು, ನಾವು ಸ್ವಲ್ಪ ಒಳಗೊಡಿಸ್ಕೊಂಡು ಬಂದು ಇಲ್ಲಿ ಚಕ್ಷೆಟಳ್ಳಿ ಹತ್ರ ಕುಂಟೆ 40,000 ರೂಪಾಯಿ ನಂಗೆ ಒಂದು 2 ಕೋಟಿ ಖರ್ಚು ಮಾಡಿ ಜಮೀನು ತಗೊಂಡು ಇಲ್ಲಿ ವ್ಯವಸಾಯ, ಆಮೇಲೆ ಒಂದು ಫೈಬರ್ ನಾರು ಫ್ಯಾಕ್ಟ್ರಿ, ಕೊಕಾಪೀಟ್ ಗೊಬ್ಬರ ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಂಡು, ಆಮೇಲೆ ಕುರಿ ಸಾಕಾಣಿಕೆ, ಆಮೇಲೆ ಎಮ್ಮೆಗಳು ಸಾಕಾಣಿಕೆ, ಆಮೇಲೆ ತರಕಾರಿ ಇವೆಲ್ಲ ಮಾಡಿಕೊಂಡು ಅಳವಡಿಸ್ಕೋಯ್ತಾವೆ ಸರ್. ಅಂದರೆ ನಿಮ್ಗೆ ಎಷ್ಟು ವರ್ಷ ಆಯಿತು ಅದು ಮುಳುಗಡೆ ಆಗಿ ಮತ್ತು ನೀವು ಇದಕ್ಕೆ ಬಂದು? ನಾವು ಬಂದು ಆಗಲೇ ಇಲ್ಲಿ ಒಂದು 5 ವರ್ಷ ಆಯಿತು ಸರ್ ಮುಳುಗಡೆ ಆಗಿ. ಆಗಲೇ 20 ವರ್ಷ ಆಯಿತು. ಇವಾಗ ಒಂದು 10 ವರ್ಷದಿಂದ ಜಮೀನು ತಗೊಂಡು ಬಂದು ಇಲ್ಲಿಗೆ ಅಳವಡಿಸ್ಕೋಯ್ತಾ ಇದ್ದೀವಿ ಸರ್. ಈಗ ಇದು ನಿಮ್ಗೆ ಬಂದಿದ್ದು ಕೇವಲ ನಿಮ್ಮ ಒಬ್ಬರದ ಅಥವಾ ನಿಮ್ಮ ತಂದೆ ಕಾಲದ ಪಿತೃರಾಜಿತವಾಗಿ ಬಂದಂಥ ಎಲ್ಲ ಭಾಗವ? ಎಲ್ಲರಿಗೂ ಭಾಗ ಸರ್. ನಮ್ಮ ತಂದೆ ಕಾಲದಿಂದ ಬಂದಿರುವಂಥವಾಗ ನಮ್ಮ ತಂದೆ ಇದ್ದಂಗೆಲ್ಲ ಸಂಪಾದನೆ ಮಾಡಿರ್ತಿದ್ರು. ನಾವು 3 ಜನ ಅಣ್ಣ ತಂದಿರು, 2 ಜನ ಇನ್ನೂ ಅಲ್ಲಿ ಅಡಕೆ ತೆಂಗು ಎಲ್ಲ ಇದೆ, ಅಲ್ಲಿ ಮನೆ ಹತ್ರಲ್ಲೂ ಇದ್ದಾರೆ ಸಣಬದಲ್ಲಿ ಸರ್. ಅಲ್ಲಿಂದ ಬಂದು ನಾವು ಇಲ್ಲಿ ಇದ್ಕೊಂಡು ನಾನೊಬ್ಬ ಇಲ್ಲಿ ಬಂದು ಪಾಂಡವಪುರದಲ್ಲಿದ್ದೆ. ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ಇವ್ ವ್ಯವಸಾಯ ಮಾಡಿಸ್ಕೊಂಡು ಒಂದು ಕುರಿ ಫಾರಮು ಇವೆಲ್ಲ ಮಾಡಿಕೊಂಡು ಈ ಫ್ಯಾಕ್ಟ್ರಿ ಇವೆಲ್ಲ ಮಾಡಿಕೊಂಡು ತರಕಾರಿ ಎಲ್ಲ ಬೆಳ್ಕೊಂಡು ಇಲ್ಲೇ ಹೋಗ್ತಾ ಇದ್ದೀನಿ ಸರ್. ಪಾಂಡವಪುರದಲ್ಲಿದ್ದೆ ಅಂತ ಹೇಳಿದ್ರೆ ಏನು ಸಣಬದಿಂದ ಪಾಂಡವಪುರದಲ್ಲಿ ಯಾಕಿದ್ರಿ, ಏನು ಕೇಳ್ಬೋದಾ? ಹೌದು ಸರ್, ಅಲ್ಲಿ ಪಾಂಡವಪುರದಲ್ಲಿ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದೋ ಸರ್. ವಿದ್ಯಾಭ್ಯಾಸ ಕಂಟಿನ್ಯೂ ಆದಮೇಲೆ ನಮ್ಮ ಮಗ BBMಗೆ ಹೋಗಿದ. ಹೋಗಾದ್ಮೇಲೆ ಇನ್ನು ನಾವಲ್ಲೇನು ಕುಂತ್ಕೊಂಡು ಏನು ಕೆಲಸ ಆತಗೆ ಅಂತಂದ್ಬಿಟ್ಟದೆ, ಜಮೀನ್ ಹತ್ರ ಇಲ್ಲೇ ಅಳವಡಿಸೋಣ ಅಂತಂದ್ಬಿಟ್ಟು ಇಲ್ಲೇ ಫ್ಯಾಕ್ಟ್ರಿ ಇವೆಲ್ಲ ಇರೋದ್ರಿಂದ ಡೈಲಿ ಒಂದು 25 ಜನ ವರ್ಕರ್ಸ್ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಸರ್. ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ನೀವು ಕೆಲಸದ ಉಸ್ತುವಾರಿ ನೋಡ್ಕೊಂಡು ಹೋಗ್ತಾ ಇದ್ರಿ ಸರ್? ಇಲ್ಲೇ ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಟೊಮೆಟೊ, ಕೋಸು, ಮೆಣಸಿಗೆ ಈ ಥರದ ಪದಾರ್ಥಗಳೆಲ್ಲ ಬೆಳ್ಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ. ಹೇಳಿ, ಇಲ್ಲಿ ಎಷ್ಟು ವಿಸ್ತೀರ್ಣದ ಜಮೀನು ನಿಮಗಿದೆ? ಸರ್ 10 ಎಕರೆ ಇದೆ ಸರ್ ಟೋಟಲ್. ಇವಾಗ 10 ಎಕರೆಲ್ಲೂ ನಾನು ತರಕಾರಿನ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವಾಗ ಎಷ್ಟೆಷ್ಟು ಎಕರೆಗೆ ಏನೇನೆಲ್ಲ ತರಕಾರಿಗಳನ್ನ ಹಾಕಿದ್ದೀರಿ ಸರ್? ಒಂದು 4 ಎಕರೆಗೆ ಕೋಸ್ ಹಾಕಿದೆ, ಸ್ಯಾಂಡಸ್ ಅಂತಂದ್ಬಿಟ್ಟು. ಅದು ಒಂದು ಸ್ವಲ್ಪ ರೈಟು ಸಿಗ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಅಳವಡಿಸಿತ್ತು. ಹಂಗೂ ಒಂದು 5-6 ಲಕ್ಷ ರೂಪಾಯಿ ದುಡ್ಡಾಯಿತು ಸರ್. ಇನ್ನು ಇವಾಗ ತಿರ್ಗಾ ನೆಕ್ಸ್ಟ್ ಬೆಳೆ ಇವಾಗ ಟೊಮೆಟೊ ಹಾಕಿದ್ದೀವಿ, ಈಗ ಹೂ ಚೊಟ್ಟು ಬಂದೈತೆ ಸರ್. ಎಷ್ಟು ಎಕರೆಗೆ? ಈಗ ಒಂದು 2 ಎಕರೆ ಟೊಮೆಟೊ ಐತೆ ಸರ್. ಇನ್ನು ಬೇರೆ ಅದಕ್ಕೆ ಮೇವೆಲ್ಲ ಹಾಕಿದ್ವಿ ಸರ್. ಇದು ಸಾಂಬಾರು ಸೌತೆ ಹಾಕಿದ್ದೀವಿ, ಅದು ಹೂ ಚೊಟ್ಟು ಬಂದೈತೆ. ಮೆಣಸಿಗೆ ಹಾಕಿದ್ದೀವಿ, ಅದು ಹೂ ಚೊಟ್ಟು ಬಂದೈತೆ ಸರ್. ಎಲ್ಲ ದೊಡ್ಡ ಪ್ರಮಾಣದ ಜಮೀನಲ್ಲೇ ಮೇವೆಲ್ಲ ಹಾಕಿದ್ವಿ ಸರ್. ಇದು ಸಾಂಬಾರು ಸೌತೆ ಹಾಕಿದ್ದೀವಿ, ಅದು ಹೂ ಚೊಟ್ಟು ಬಂದೈತೆ. ಮೆಣಸಿಗೆ ಹಾಕಿದ್ದೀವಿ, ಅದು ಹೂ ಚೊಟ್ಟು ಬಂದೈತೆ ಸರ್. ಎಲ್ಲ ದೊಡ್ಡ ಪ್ರಮಾಣದ ಜಮೀನಲ್ಲೇ ಮಾಡ್ತಾ ಇದ್ದೀರಿ, ಯಾಕೆಂದರೆ ಎಲ್ಲರೂ ಕೂಡ ನನಗೆ ಸ್ವಲ್ಪ ಒಂದು 1/2 ಎಕರೆಗೆ 1 ಎಕರೆಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ, ನೀವು 4 ಎಕರೆಗೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಏನಾದರೂ ಮಾರುಕಟ್ಟೆಯ ಬೆಲೆ ವ್ಯತ್ಯಾಸ ಆದಾಗ ಇಷ್ಟು ದೊಡ್ಡ ಪ್ರಮಾಣದ ಜಮೀನಿಗೆ ಹಾಕಿದಾಗ ನಾವು ಬಂಡವಾಳವನ್ನು ಕೂಡ ಹೆಚ್ಚು ತೊಡಗಿಸ್ಬೇಕಾಗುತ್ತೆ, ಅಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದಿಲ್ವ ನೀವು? ಹಾಕಬೇಕು ಸರ್. ಹಾಕೋದಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಒಂದ್ಸಲ ಏರುಪೇರು ಹಾಗೆ ಆಗ್ತದೆ, 1 ವರ್ಷ ಜಾಸ್ತಿ ಇರ್ತದೆ, 1 ವರ್ಷ ಕಮ್ಮಿ ಇರ್ತದೆ. ಜೀವನದಲ್ಲಿ ಮಾಡ್ಕೊ ಬರಬೇಕಾದಂಥ ಪರಿಸ್ಥಿತಿ ಇದ್ದಾಗ ಮಾಡ್ಕೊಂಡು ಬರಲೇಬೇಕು ಸರ್. ಅದನ್ನು ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಬೆಳೆ ಹಂಗೆ ಆಯ್ತದೆ, ಒಂದು ಬೆಳೆ ರೈಟ್ ಆಗ್ತದೆ, ಏರುಪೇರು ಆಗ್ತದೆ. ಒಂದೊಂದ್ಸಲ 5-6 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 40 ರೂಪಾಯಿ. ಹೋದ ಸಲ ಹಾಕಿದೆ 2 ಎಕರೆಗೆ ಒಂದು 4 ಲಕ್ಷ ರೂಪಾಯಿ ದುಡ್ಡಾಗಿತ್ತು. ಆ ತಿರ್ಗಾ ಪುನಃ ಈಗ ಆಗ್ತಾ ಸ್ವಲ್ಪ ಡೌನ್ ಆಯಿತು. ಅದನ್ನು 6-7 ರೂಪಾಯಿ ಹಾಗೆ ಆಗ್ತಾ ಇರ್ತದೆ ಸರ್. ಇಷ್ಟೆಲ್ಲ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೃಷಿ ಕಾರ್ಮಿಕರ ಸಂಖ್ಯೆಯು ಕೂಡ ದೊಡ್ಡ ಪ್ರಮಾಣದಲ್ಲೇ ಬೇಕು. ನಿಮ್ಗೆ ದೊರೀತಾರ ಕೃಷಿ ಕಾರ್ಮಿಕರು ಇಲ್ಲಿ? ಸರ್, ಜಾರ್ಖಂಡಿಂದ ಒಂದು 10 ಹುಡುಗರು ತಂದು ಮಡಿಕಿದ್ದೀನಿ. ಲೋಕಲ್ ಇಲ್ಲಿ ನಮ್ಮ ಪಾಂಡವಪುರ ತಾಲೂಕು ಆಂಗ್ಲಿ ಗ್ರಾಮದಲ್ಲಿ ಒಂದು 15 ಜನ ನನಗೆ ನಿತ್ಯತ್ವವಾಗಿ 10 ವರ್ಷದಿಂದ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ತಿಂಗಳಿಗೆ 15,000 ರೂಪಾಯಿ ಸಂಬಳ ಕೊಟ್ಕೊಂಡು ನಾನು ನಿರ್ವಹಿಸ್ಕೊ ಹೋಗ್ತಾ ಇದ್ದೀನಿ ಸರ್. ಏನು ದಿನದ ಕೂಲಿ ಲೆಕ್ಕ ಹಾಕಲ್ಲ ನೀವು? ಇಲ್ಲ, ದಿನಕೂಲಿನೂ ಕೊಡ್ತೀವಿ ಸರ್. ದಿನಕೂಲಿ ಆದಾಗ ದಿನದ ಕೂಲಿ ಲೆಕ್ಕ ಹಾಕಲ್ಲ ನೀವು? ಇಲ್ಲ, ದಿನಕೂಲಿನೂ ಕೊಡ್ತೀವಿ ಸರ್. ದಿನಕೂಲಿ ಆದಾಗ ಅದು 500 ರೂಪಾಯಿ ಒಂದು ಆಳ್ಗೆ ಲೇಬರ್ ಕೊಡ್ತೀವಿ. ಅವರು ಬರಲಿಲ್ಲ ಅಂತಂದಾಗ 500 ರೂಪಾಯಿ ಕಟ್ ಮಾಡಿ ಕೊಡ್ತೀವಿ. ಜಾರ್ಖಂಡ್ನವ್ರಿಗೆಲ್ಲ ತಿಂಗಳುಗಟ್ಟಲೆ 1,500 ರೂಪಾಯಿ ಸಂಬಳವನ್ನು ಕೊಡ್ತೀವಿ ಸರ್. ಅವ್ರು ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡಿದ್ದೀರಾ? ಎಲ್ಲರಿಗೂ ಮನೆಗಳು ಕಟ್ಕೊಟ್ಟಿದ್ದೀವಿ ಸರ್. ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅವ್ರಿಗೆಲ್ಲ ಸಿಲಿಂಡ್ರು, ಊಟದ ವ್ಯವಸ್ಥೆ ಎಲ್ಲ ಮಾಡಿ ನಿರ್ವಹಿಸ್ಕೋಯ್ತಾ ಇದ್ದೀವಿ ಸರ್. ಒಟ್ಟಿನಲ್ಲಿ ಅವ್ರಿಗೂ ಉದ್ಯೋಗ ಆಗಬೇಕು, ನಿಮ್ಮ ಕೃಷಿ ಕೆಲಸಕ್ಕೂ ಕೂಡ ನಿರಂತರವಾಗಿ ಜನಗಳು ದೊರೀಬೇಕು. ದೊರೀಬೇಕು ಸರ್. ಎಲ್ಲ ನಿರ್ವಹಿಸ್ಕೊಂಡು ಹೋಗ್ತೇವೆ ಸರ್. ಅವ್ರಿಗೂ ನಿತ್ಯತ್ಯ 10 ವರ್ಷದಿಂದ ನಮಗೆ ಸತತವಾಗಿ ಬರ್ತಾ ಇದ್ದಾರೆ ಸರ್. ಅವ್ರ ಜೀವನವೂ ಕೂಡ ನಿರಂತರವಾಗಿ ನಿರಾತಂಕವಾಗಿ ಸಾಗ್ತಾ ಇದೆ. ಸಾಗ್ತಾ ಇದೆ ಸರ್, ನಿರಂತರವಾಗಿ ಸಾಗ್ತಾ ಇದೆ. ನಿಮ್ಗೆ ಏನಾದ್ರು ಈ ಕೃಷಿ ತರಕಾರಿ ಬೆಳೆಗಳನ್ನ ಬೆಳೆದಾಗ ಏನಾದ್ರು ಸ್ವಲ್ಪ ನಷ್ಟ ಜಾಸ್ತಿ ಆಗ್ಬಿಟ್ಟಾಗ ಅವ್ರಿಗೆಲ್ಲ ಹೇಗೆ ಸರಿದೂಗಿಸ್ತೀರಿ ಅಂತ? ಸರ್, ಒಂದೇ ರೀತಿಲೆಲ್ಲ ನನಗೆ ನಾರ ಫ್ಯಾಕ್ಟ್ರಿ ಇರೋದ್ರಿಂದ ಇನ್ನಿನ್ನ ಇತರಿಂದ ಆದಾಯ ಎಲ್ಲ ಇರೋದ್ರಿಂದ ಅವ್ರಿಗೆ ಒಂದರಲ್ಲಿ ಲಾಸ್ ಆದರು ಇನ್ನೊಂದರಲ್ಲಿ ಮತ್ತೆ ಅಳವಡಿಸ್ಕೋದೋಗ್ತಾ ಇದ್ದೀವಿ. ಈಗ ಎಮ್ಮೆಗಳು ಫಾರಂ ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ, ಅದನ್ನು ಜೊತೆಗೆ ಅಳವಡಿಸ್ತಾ ಇದ್ದೀನಿ. ಇವಾಗ ಒಂದೇನ ಲಾಸ್ ಆಯಿತು ಅಂದರೆ ಇನ್ನೊಂದರಲ್ಲಿ ಬರುವಂಥ ಆದಾಯದಲ್ಲಿ ಅವ್ರಿಗೆ ಇವನ್ನ ಅವ್ರು ಮಾಡ್ಕೊ ಹೋಗ್ತಾ ಇದ್ದೀವಿ ಸರ್. ಈ ಎಮ್ಮೆ ಫಾರಂ ಮಾಡೋಣ ಅಂತ ಹೇಳ್ತಾ ಇದ್ದೀರಿ, ಅದು ಮುಂದಿನ ಆಲೋಚನೆ. ಈಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಕುರಿ ಫಾರಮ್, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ? 3 ವರ್ಷದಿಂದ ಸರ್. 50 ಕುರಿ ತಗೊಬಂದ್ರು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ 6 ತಿಂಗಳ ಮೇಯಿಸಿದ್ರೆ 10 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ಕೊ ಬರ್ತಾ ಇದೀವಿ ಸರ್. ನಮಗೆ 6 ತಿಂಗಳಿಗೆ ತರ್ತಾ ಇದೀವಿ, 6 ತಿಂಗಳಿಗೆ ಮಾರ್ತಾ ಇದೀವಿ. ಒಂದು ಕುರಿಗೆ 5,000 ರೂಪಾಯಿ ಬಂಡವಾಳ ಹಾಕಿದ್ರೆ 10,000 ರೂಪಾಯಿ ಸತತವಾಗಿ ಸಿಗ್ತಾ ಹೋಗ್ತಾ ಇರ್ತದೆ ಸರ್. ಅಲ್ಲ, ನೀವು 5,000 ರೂಪಾಯಿ ಬಂಡವಾಳ ಹಾಕ್ತೀರಿ, 10,000 ರೂಪಾಯಿಗೆ ಮಾರ್ತೀರಿ, ಅದಕ್ಕೆ ನೀವು ಅದನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ಅದಕ್ಕೆ ಮೇವು ಇವೆಲ್ಲ ನಿರ್ವಹಣೆ ಮಾಡಬೇಕಲ್ಲ. ನಮ್ಮ ಜಮೀನಲ್ಲೇ ಮೇವೆಲ್ಲ ಹಾಕೊಂಡಿದ್ವಿ ಸರ್. ಅದಕ್ಕೆ ಕಳ್ಳುಜೋಳ, ಉಳ್ಳುಕಡ್ಡಿ, ಕಡ್ಡಿ, ಮೆಕ್ಕೆ, ಈ ಮೇವುಗಳು ಎಲ್ಲನೇ ಹಾಕೊಂಡಿದ್ವಿ. ಅಪ್ಸಣ್ಣು ಗಿಪ್ಸಣ್ಣು ಎಲ್ಲ ಹಾಕ್ಕೊಂಡು ಅದನ್ನು ತಗೊಬಂದು ಡೈಲಿ ಕಟ್ ಮಾಡಿ ಹಾಕ್ತಿದ್ವಿ. ನಾವೇ ಫಾರಂ ಮಾಡೋದ್ರಿಂದ ಎಲ್ಲೂ ಬಿಡೋದಿಲ್ಲ, ಅದಕ್ಕೆ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ರೂಢಿಸ್ಕೊ ಹೋಗ್ತಾ ಇದ್ದೀವಿ ಸರ್. ನಿಮಗೆ ಮೂಲತಃವಾಗಿ ಈ ಕುರಿ ಫಾರಂ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಎಲ್ಲಿ ಮಾಹಿತಿ ದೊರೀತು, ಹೇಗೆ ಹೇಳಿ ಸರ್? 300 ಹಾಕಿ ಹಾಕ್ತಿ ಗೊಬ್ಬರ, ನಮಗೆ 10-15 ಎಕರೆ ಜಮೀನು ಇರೋದ್ರಿಂದ ಸಾಗಾಣಿಕೆ ಜಮೀನು ದನ ಕರುಗಳೆಲ್ಲ ಯಾವ ಜಾಸ್ತಿ ಸಾಕಾಣಿಕೆ ಆಗೋದ್ರಿಂದ ಈಗ ದನಗಳು ಮೇಯಿಸ್ಬೇಕು ಅಂದರೆ ಎತ್ತು 4 ಲಕ್ಷ 5 ಲಕ್ಷ ಕೊಡ್ತಿರ್ಬೇಕು, ಅವಕ್ಕೆ ಕೆಲಸ ವಗೈರೆಗಳಿಲ್ಲ, ಉಳುಮೆ ಮಾಡಿರಲಿಲ್ಲ. ಅದರಿಂದ ಕುರಿ ಆದರೆ ಗೊಬ್ಬರ ಉತ್ತೇಜನ ಆಯ್ತಿದೆ ನಮ್ಮ ಜಮೀನಿಗೆ ಅಂತಂದ್ಬಿಟ್ಟು ತರಲೇಬೇಕು ಅಂತಂದ್ಬಿಟ್ಟು ನಾವು 4 ಕಡೆ ಗೊಬ್ಬರ ತಗೊಂಡಾಗ ಭಾಳ ಲಾಸ್ ಆಗ್ತದೆ, ಮಣ್ಣು ತುಂಬಿ ಗೊಬ್ಬರ ಕೊಡೋದವರು. ಆ ರೀತಿ ಆದಾಗ ನಾವೇ ಗೊಬ್ಬರ ತಗೊಂಡು ಇದನ್ನು ಉಳ್ವಡ್ಸ್ಕೋಬೇಕು ಅಂತಂದ್ಬಿಟ್ಟು ನಾವೇ ಕುರಿ ಫಾರ್ಮ್ ಮಾಡಿದ್ದೀವಿ ಸರ್. ಅಂದರೆ ನಿಮ್ಮ ಇದು ಮಾಂಸದ ಮಾರಾಟಕ್ಕೆ ಒಂದು ಉದ್ದೇಶ ಆದರೆ ನಿಮಗೆ ಗೊಬ್ಬರದ ಉದ್ದೇಶಕ್ಕೂ ಕೂಡ ಅವಶ್ಯಕತೆ ಸರ್, ಗೊಬ್ಬರ ಅವಶ್ಯಕತೆ ಸರ್. ಜಮೀನು ಏನಾರ ಮಾಡಿ ಉತ್ತೇಜನ ಮಾಡಬೇಕು. ಈಗ ಮೆನೂರು ಹಾಕಿದ್ರೆ ಬೆಳೆಯೋದಿಲ್ಲ, ಈಗ ಗೊಬ್ಬರ ಹಾಕಿದ್ರೆ ಬೆಳೀತದೆ ತೆಗೆಂತ ನಾವು ಲೆಕ್ಕಾಚಾರ ಇಟ್ಕೊಂಡು ನಾವು ಮಾಡಿದ್ದೀವಿ ಸರ್. ಅರೆ, ಎಷ್ಟು ಟನ್ ಗೊಬ್ಬರ ಸಿಗ್ಬೋದು ನಿಮಗೆ ಸರ್? ಟೋಟಲ್ಲು 1 ವರ್ಷಕ್ಕೆ 50 ಕುರಿ ಸಾಕಿದ್ರೆ ಸರ್ ಏನೇ ಕಮ್ಮಿ ಅಂತಂದ್ರು 20 ಗಾಡಿ ಗೊಬ್ಬರ ಬರ್ತದೆ ಸರ್. ಟೈರ್ ಗಾಡಿಗಳಲ್ಲಿ 20 ಗಾಡಿ ಗೊಬ್ಬರ ಬರ್ತದೆ. ಎಮ್ಮೆ ದನ ಕರೆಲ್ಲ 1 ವರ್ಷಕ್ಕೆ 50-60 ಗಾಡಿ ಗೊಬ್ಬರ ಆಗ್ತದೆ ಸರ್ ನಮ್ಮಲ್ಲಿ. ಅದರಲ್ಲೂ ಉತ್ಕೃಷ್ಟವಾದ ಗೊಬ್ಬರ ಸಿಗ್ತದೆ ನಿಮಗೆ? ಗೊಬ್ಬರ ಸಿಗ್ತದೆ ಸರ್, ಒಳ್ಳೆ ಗೊಬ್ಬರ ಸಿಗ್ತದೆ. ಒಳ್ಳೆ ಮೇವು ಎಲ್ಲ ಕೆಳಗಡೆ ಬಿದ್ದದೆಲ್ಲ ಕೊಳ್ತಿ, 1 ತಿಂಗಳಿಗೆ ಒಂದ್ಸಲಿ ನಾವು ಆ ಕೊಟ್ಟಿಗೆ ನಿರ್ವಹಣೆ ಮಾಡಿ ಹೊರಗಡೆ ತಗೊಂಡೋಗಿ ಒಂದು ಗುಂಡಿಗೆ ಹಾಕಿ ಅಲ್ಲಿಂದ ಜಮೀನಿಗೆ ಸಾಗಿಸ್ತೀವಿ ಸರ್. ಕಾಂಪೋಸ್ಟ್ ಮಾಡ್ತೀರಾ? ಕಾಂಪೋಸ್ಟ್ ಮಾಡಿ ಸಾಗಿಸ್ತೀವಿ ಸರ್. ಇದು ನಿಮಗೆ ಬಹಳ ಪ್ರಮುಖವಾಗಿ ಉಪಯೋಗಕ್ಕೆ ಬರ್ತಾ ಇರತಕ್ಕಂತಹ ಕಾರಣ ಅಂತ. ನೀವು ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಕೇವಲ ಅದರ ಮಾಂಸದ ಮಾರಾಟಕ್ಕೆ ಮಾತ್ರ ಅಲ್ಲ. ಹೌದು ಸರ್, ಇಲ್ಲ ಮಾಂಸ ಮಾರಾಟಕ್ಕಂತ ಏನೇನಲ್ಲ ಸರ್, ನಮ್ಮ ಜಮೀನು ಉದ್ದಾರಕ್ಕೆ ಹೋಗ್ಸರ. ನಾನು ನೀವು ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಕೇವಲ ಅದರ ಮಾಂಸದ ಮಾರಾಟಕ್ಕೆ ಮಾತ್ರ ಅಲ್ಲ. ಹೌದು ಸರ್, ಇಲ್ಲ ಮಾಂಸ ಮಾರಾಟಕ್ಕಂತ ಏನೇನಲ್ಲ ಸರ್, ನಮ್ಮ ಜಮೀನು ಉದ್ದಾರಕ್ಕೆ ಹೋಗ್ಸರ. ನಾನು ಅದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಸುಧಾರಣ ಬಂದು ಲಾಭನೂ ಅಳವಡಿಸ್ಕೊಂಡು ಪ್ರತಿ ವರ್ಷನೂ ಮಾರಾಟ ಮಾಡೋದಂಗೆ ತರ್ತಾ ಇದೀವಿ ಸರ್. ಈಗ ಅಲ್ಲ ಸರ್, ನಮ್ಮ ಜಮೀನು ಉದ್ದಾರಕ್ಕೆ ಹೋಗ್ಸರ. ನಾನು ಅದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಸುಧಾರಣ ಬಂದು ಲಾಭನೂ ಅಳವಡಿಸ್ಕೊಂಡು ಪ್ರತಿ ವರ್ಷನೂ ಮಾರಾಟ ಮಾಡೋದಂಗೆ ತರ್ತಾ ಇದೀವಿ ಸರ್. ಈಗ ಹರಿಯಾಣದಿಂದ ಎಮ್ಮೆನೂ ತರಿಸ್ಬೇಕು ಅಂತ 25 ಎಮ್ಮೆ ತರಿಸ್ಬೇಕು ಅಂತ ಸಡ್ಡೆಲ್ಲೇ ಅಳವಡಿಸಿದ್ದೀನಿ ಸರ್. ಈಗ ಮೇ ತಿಂಗಳಿಗೆ 25 ಅಳವಡಿಸ್ಕೊಂಡು ಪ್ರತಿ ವರ್ಷನೂ ಮಾರಾಟ ಮಾಡೋದಂಗೆ ತರ್ತಾ ಇದೀವಿ ಸರ್. ಈಗ ಹರಿಯಾಣದಿಂದ ಎಮ್ಮೆನೂ ತರಿಸ್ಬೇಕು ಅಂತ 25 ಎಮ್ಮೆ ತರಿಸ್ಬೇಕು ಅಂತ ಸಡ್ಡೆಲ್ಲೇ ಅಳವಡಿಸಿದ್ದೀನಿ ಸರ್. ಈಗ ಮೇ ತಿಂಗಳಿಗೆ 25 ಎಮ್ಮೆ ಮಾಡಬೇಕು ಅಂತಂದ್ಬಿಟ್ಟು ಅದನ್ನು ಗೊಬ್ಬರ ಬೇಕು ಸಾಲೋದಿಲ್ಲ ಅಂತಂದ್ಬಿಟ್ಟಿದ್ವಿ. ಇವಾಗ 500 ಅದರಲ್ಲಿ ತೆಂಗಿನ ಗಿಡನೂ ಅಳವಡಿಸ್ತಾ ಇದ್ದೀನಿ ಸರ್ ಇವಾಗ ಜಮೀನಿಗೆ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮರೆಯದೇ ಕೇಳಿ ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ. 50 ಕುರಿಯನ್ನು ಸಾಕಾಣಿಕೆ ಮಾಡಬೇಕು ಅಂದರೆ ಶೆಡ್ ನಿರ್ಮಾಣ ಇದಕ್ಕೆಲ್ಲ ಏನು ವೆಚ್ಚ ತಗುತ್ತೆ ನಿಮಗೆ? ಸರ್, ಒಂದು 4.5 ಲಕ್ಷ ಖರ್ಚಾಗಿತ್ತು. ನಾನು ಯಾವುದು ಅನುದಾನ ಏನು ತಗೊಂಡಿಲ್ಲ, ನನ್ನ ಸ್ವಂತ ಖರ್ಚಿಂದೆಯೇ ಸರ್ ಬಂದು. ನಮ್ಮದೇ ಮರಗಳೆಲ್ಲ ಇತ್ತು, ಎಲ್ಲ ತಂದು ಎಲ್ಲ ಮಾಡಿ ನಿರ್ವಹಣೆ ಮಾಡಿ 1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಫಾರಂ ಮಾಡಿದ್ದೀನಿ ಸರ್. ಅನುದಾನ ಅಂದ್ರೆ ಸರ್ಕಾರದ ಅನುದಾನ? ಸರ್ಕಾರ ಅನುದಾನ ಏನು ತಗೊಂಡಿಲ್ಲ ಸರ್. ಅದು ಅಲ್ಲಿ ಪಂಚಾಯತಿಯಿಂದ ಅಲ್ಲಿದ್ದ ಕೊಡ್ತೀವಪ್ಪ, ಸಣ್ಣದಲ್ಲಿದ್ದ ಕೊಡ್ಬೇಕಾಯ್ತು. ಇಲ್ಲಿ ಇಲ್ಲಿ ಬಂದಿದ್ದೀನಿ, ನೀನು ಆಲೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಹಂಗಿಂಗೆ ಅಂತ ಪಿ ಡಿ ಎ ಹೇಳಿದ್ರು. ಆಯಿತು ಬುಡಿಯತ್ತಗೆ ಹೋಗಲಿ, ಆಲೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ನಾವು ಹಿಂಗೆ ತಂದುಬಿಟ್ಟಿದ್ದೀನಿ, ನಿಮ್ಗೆ ಮೊದಲೇ ಹೇಳಬೇಕಾಯ್ತು ಅಂದರು. ಆವಾಗ ನಾವು ಹೇಳೋಕ್ಕಾಗಲಿಲ್ಲ, ಆಮೇಲೆ ಹೋದ್ಮೇಲೆ ಈ ಥರ ಹೇಳಿದ್ಮೇಲೆ ಹೋಗಲಿ ಬುಡಿಯತ್ತಗೆ ಅಂತಂದ್ಬಿಟ್ಟಿದ್ದೆ, ನಾವೇ ನಿರ್ವಹಿಸ್ಕೋಗ್ತಾ ಇದ್ದೀವಿ ಸರ್. ಅಂದ್ರೆ ನಿಮ್ಗೆ ಬೇರೆ ಗೊಬ್ಬರದ ಉದ್ದೇಶ ಆಗಿರೋದ್ರಿಂದ ಅಂತ ಅವಶ್ಯಕತೆನೂ ಕೂಡ ಏನು ಬಿಡ್ಲಿಲ್ಲ? ಇಲ್ಲ ಸರ್, ಏನು ಬಿಡ್ಲಿಲ್ಲ ಸರ್. ನಮ್ಗೆ ಗೊಬ್ಬರ ಬೇಕಾದ್ರಿಂದ ಏನು ಅಂತ ನನಗೆ ಅನಿಸ್ತಿಲ್ಲ, ಮಾಡ್ಕೊ ಹೋಗ್ತಾ ಇದೀವಿ ಸರ್. 3 ವರ್ಷದಿಂದ ಎಷ್ಟು ಬ್ಯಾಚ್ ನೀವು ಈ ಕುರಿಗಳನ್ನ ಮಾರಾಟ ಮಾಡಿದಿರಿ ಹೇಳಿ ಸರ್? ಆಲೆ 6 ಬ್ಯಾಚ್ ಕುರಿ ಮಾರಾಟ ಮಾಡಿದ್ವಿ ಸರ್. 6 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಒಂದೊಂದ್ಸಲಿ 50 ಕುರಿ ತಗೊಬಂದ್ರೆ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಗೆ ನಾನು ಮಾರಾಟ ಮಾಡಿದ್ದೀನಿ ಸರ್. ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಇಲ್ಲೇ ನಮ್ಮ ಪಾಂಡವಪುರ ಇದೆ, ಇಲ್ಲೇ ಮಾರಾಟ ಮಾಡ್ತೀನಿ. ಇಲ್ಲ ಅಂತಂತಂದ್ರೆ ಬಕ್ರಿ ದಮ್ಮಟು ಮೈಸೂರಲ್ಲಿ ಆ ಹಬ್ಬ ಸ್ಟಾರ್ಟ್ ಆದಾಗ ಅಲ್ಲಿ ಕೊಂಡ್ಕೊ ಹೋಗ್ತಾರೆ ಸರ್. ಒಂದು ಕುರಿ ಮರಿಗೆ 10,000 12,000 8,000 15,000 ರೂಪಾಯಿ ಗಂಟುವೆ ಇಲ್ಲೇ ಬಂದು ಕೊಂಡ್ಕೊ ಹೋಗ್ತಾರೆ ಸರ್ ಎಷ್ಟೋ ಜನ. ಈಗ ಒಂದು ಕುರಿಯನ್ನ ತಂದು ಅಂದ್ರೆ ಒಂದು 50 ಕುರಿನೇ ತರ್ತೀರಿ ಅಂತ ಅನ್ಕೊಳ್ಳಿ, ಅದರಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು ಇರ್ತವೆ ಸರ್? ಎಲ್ಲ ನಾನು ಟಗ್ರ ಮರಗಳನ್ನೇ ತರೋದು ಸರ್. ಸರಾಸರಿ 1 ಹೆಣ್ಣುಗುರಿಗಳನ್ನ ತಂದಿಲ್ಲ ಇಲ್ಲಿವರೆಗೂ. ಮತ್ತೆ ಮರಿ ಉತ್ಪಾದನೆ ಆಗ್ಬೇಕಾದ್ರೆ ಇಲ್ಲಿನೇ ತರ್ತೀರಿ ಅಂತ ಅನ್ಕೊಳ್ಳಿ, ಅದರಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು ಇರ್ತವೆ ಸರ್? ಎಲ್ಲ ನಾನು ಟಗ್ರ ಮರಗಳನ್ನೇ ತರೋದು ಸರ್. ಸರಾಸರಿ 1 ಹೆಣ್ಣುಗುರಿಗಳನ್ನ ತಂದಿಲ್ಲ ಇಲ್ಲಿವರೆಗೂ. ಮತ್ತೆ ಮರಿ ಉತ್ಪಾದನೆ ಆಗ್ಬೇಕಾದ್ರೆ ಇಲ್ಲ ಸರ್, ಅದನ್ನ ಮಾರಾಟ ಮಾಡೋದ ತರ್ಗೆ ಮಾರಾಟ ಮಾಡಿದ 15 ದಿನಕ್ಕೆ ಕೊಟ್ಟಿಗೆಲ್ಲ ನಿರ್ವಹಣೆ ಮಾಡ್ಬಿಟ್ಟು ತಿರ್ಗಾ ಪುನಃ ತರಿಸಿ ತಿರ್ಗಾ ಪುನಃ ಮೈಸಕ್ಸಿದೀವಿ ಸರ್. ಎಲ್ಲಿಂದ ತರ್ತೀರಿ ಕುರಿಗಳನ್ನೆಲ್ಲ? ಸರ್ ನಾನು ಕಿರ್ಗಾವ್ಲಿಂದ ತರ್ತೀನಿ, ಆಮೇಲೆ ನಮ್ಮ ಪಾಂಡವಪುರ, ಆಮೇಲೆ ನಮ್ಮ ತೆಂಡೆಕೆರೆ ಅಂತ ಇದೆ ಇಲ್ಲಿ ಆ ಪಕ್ಕದಲ್ಲಿ ಸಂತೆ, ಆಮೇಲೆ ಹಳ್ಳಿಗಳೆಲ್ಲ ಮೇಲೆಲ್ಲ ಇಟ್ಕೊಂಡು ಬಂದು ನಾವು ಸಾಕಾಣಿಕೆ ಮಾಡ್ಕೋತೀವಿ ಸರ್. ಎಷ್ಟು ತಿಂಗಳು ಮರಿ ತಗೊಬರ್ತೀರಿ ಸರ್? 1 ವಾರ ತಿಂಗಳಿಂದ 2 ತಿಂಗಳು ಮರಿ ತಗೊಬಂದು ನಾವು ಒಂದು 6 ತಿಂಗಳು ಮರಿ ತಗೊಬರ್ತೀರಿ ಸರ್? 1 ವಾರ ತಿಂಗಳಿಂದ 2 ತಿಂಗಳು ಮರಿ ತಗೊಬಂದು ನಾವು ಒಂದು 6 ತಿಂಗಳು ಇಟ್ಟು 8 ರಿಂದ 10 ತಿಂಗಳಿಗೆ ಮಾರಾಟ ಮಾಡ್ತೀವಿ ಸರ್ ಒಂದೊಂದು ಮರಿಯ. ಬೇರೆಯವರಾದ್ರೆ ಹೆಣ್ಣು ಕುರಿಗಳು ತರ್ತಾರೆ, ಟಗರು ತರ್ತಾರೆ, ಅದರಿಂದ ಹೆಚ್ಚೆಚ್ಚು ಉತ್ಪಾದನೆ ಅಂದ್ರೆ ಮರಿಗಳನ್ನ ದ್ವಿಗುಣ ತ್ರಿಗುಣಗೊಳಿಸಿ ಮಾರಾಟ ಮಾಡ್ತಾರೆ, ಆ ಥರ ಮಾಡ್ತೀವಿ ಸರ್ ಒಂದೊಂದು ಮರಿಯ. ಬೇರೆಯವರಾದ್ರೆ ಹೆಣ್ಣು ಕುರಿಗಳು ತರ್ತಾರೆ, ಟಗರು ತರ್ತಾರೆ, ಅದರಿಂದ ಹೆಚ್ಚೆಚ್ಚು ಉತ್ಪಾದನೆ ಅಂದ್ರೆ ಮರಿಗಳನ್ನ ದ್ವಿಗುಣ ತ್ರಿಗುಣಗೊಳಿಸಿ ಮಾರಾಟ ಮಾಡ್ತಾರೆ, ಆ ಥರ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಅಲ್ವಾ? ಲಾಭ ಇದೆ ಸರ್, ಅದನ್ನು ತಂದು ಮಾರಾಟ ಮಾಡ್ಬೋದು. ಅದರಿಂದ ಏನಪ್ಪ ಅಂತಂತಂದ್ರೆ ಹೆಣ್ಣು ಗುರಿಗಳು ವಿಂಗಡ ಮಾಡಬೇಕು, ಟಗರುಗಳು ಕಡೆ ವಿಂಗಡ ಮಾಡಬೇಕು, ಅಲ್ಲಲ್ಲೇ ಅದನ್ನ ವಿಂಗಡ ಮಾಡ್ಬೇಕು ಅಂದ್ಬಿಟ್ಟು ನಾನು ಇದನ್ನೇ ಒಂದು ವೃತ್ತಿಯ ಮಾಡ್ಕೊಂಡು ಹೋದ ಯಾರೋ ನಮ್ಮ ಸ್ನೇಹಿತರೊಬ್ರು ಮಾಡಿದ್ರು, ಅದನ್ನೇ ರೀತಿನೇ ಮಾಡ್ಬೇಕು ಅಂದ್ಬಿಟ್ಟು ಈ ತರ ನಡ್ವಡ್ಸ್ಕೊ ಹೋಗ್ತಾ ಇದೀವಿ ಸರ್. ನಂತರ ನಿಮ್ಮ ಯಾವುದೋ ಎಮ್ಮೆಯನ್ನ ತರಬೇಕು ಹರಿಯಾಣದಿಂದ ಅಂದ್ರಲ್ಲ, ಏನು ಹರಿಯಾಣದಲ್ಲಿ ಯಾವುದೋ ಮುರ್ರಾ ಎಮ್ಮೆಗಳೇ ಸಿಗೋದು? ಮುರ್ರಾ ಎಮ್ಮೆಗಳು ಸರ್, ಮುರ್ರಾ ಎಮ್ಮೆ ನಾನು ಒಂದು ಎಮ್ಮೆ ತಗೊಬಂದಿದ್ದೀನಿ ಸರ್ ಸಾಂಪಲ್ಗೆ, ನಮ್ಮ ಸಣಬ ಗ್ರಾಮದಲ್ಲಿ ಬಿಟ್ಟಿದ್ದೀನಿ. 6 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡ್ತಾ ಇದೆ, 12 ಲೀಟ್ರ್ ಕೊಡ್ತದೆ. ಇವಾಗ ಅದೇ ಎಮ್ಮೆ ಹರಿಯಾಣದಲ್ಲಿ ಅಲ್ಲಿ 1.5 ಲಕ್ಷ ರೂಪಾಯಿ ಆಗ್ತದಂತೆ ಒಂದು ಎಮ್ಮೆ, ಒಂದು 1,20,000 ತರಷ್ಟ್ರೊಳಗೆ 20-30,000 ರೂಪಾಯಿ ಖರ್ಚಾಗ್ತದಂತೆ. ತಗೊಬಂದ್ರೆ ಒಂದು ಟೈಮ್ಗೆ 7 ಲೀಟ್ರಿಂದ 8 ಲೀಟ್ರ್ 10 ಲೀಟ್ರ್ವರೆಗೂ ಕೊಡ್ತದಂತೆ. ಅದರಿಂದ ಉತ್ಪಾದನೆ ಮಾಡ್ಕೋಬೇಕು. ಇಲ್ಲಿ ಇವಾಗ ಹೈನುಗಾರಿಕೆ ಮಾಡೋದ್ರಿಂದ ಒಂದು ಸ್ವಲ್ಪ ಪ್ರಯೋಗ ಅದೇ, ಆಮೇಲೆ ನಮಗೆ ಜಮೀನಿಗೆಲ್ಲ ಗೊಬ್ಬರ ಬೇಕು, ಇವೆಲ್ಲದರಿಂದ ನಾನು ಎಮ್ಮೆ ಮಾಡಬೇಕು ಅಂದ್ಬಿಟ್ಟು ಆಸಕ್ತಿಲಿ ಮಾಡ್ತಾ ಇದ್ದೀನಿ ಸರ್. ಈಗ ಯಾಕೆ ಎಮ್ಮೆನೇ ಮಾಡಬೇಕು, ಹರಿಯಾಣದಿಂದನೇ ಯಾಕೆ ತರಬೇಕು ಅಂತ ನಮ್ಮ ಒಂದು ಸೀಮೆಯ ಎಮ್ಮೆಗಳು ಯಾತಕ್ಕೆ ಬೇಡ ನಿಮಗೆ? ಸರ್ ನಮ್ಮ ಸೀಮೆ ಎಮ್ಮೆನೂ ಅನುಕೂಲತೆ ಇದೆ, ನನ್ನ ಹತ್ರ ನಾಟಿ ಎಮ್ಮೆನೂ ಇದೆ, ಅದು 2 ಲೀಟ್ರ್ ಕೊಡ್ತದೆ ಸರ್. 2 ಲೀಟ್ರ್ ಕೊಟ್ಟಿರೋದ್ರಿಂದ ಪ್ರಯೋಜನ ಇಲ್ಲ. ಇವತ್ತು ಒಂದು ಲೇಬರ್ಗೆ ತಿಂಗಳಿಗೆ 15,000 ರೂಪಾಯಿ ಲೇಬರ್ ಕೊಡೋದ್ರಿಂದ 2 ಲೀಟ್ರ್ ಕರೆಯೋದ್ರಿಂದ ಏನು ಮಾಡೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಅದು ಒಂದು ಇತ್ತೀಚೆಗೆ 7 ಲೀಟ್ರ್ ಅಂದರೂ 14-15 ಲೀಟ್ರ್ ಎಮ್ಮೆ ಕೊಡೋದ್ರಿಂದ ನಮಗೆ ಇಲ್ಲಿ ಒಸಿ ಲಾಭದಾಯನೂ ಬರ್ತದೆ, ಇಲ್ಲಿ ಒಂದು ಸ್ವಲ್ಪ ಉಳಿತಾಯನೂ ಆಯ್ತದೆ. ಅದೇ ನಮ್ಮ ನಾಟಿ ಎಮ್ಮೆ ತಗೊಬಂದ್ರೆ 2 ಲೀಟ್ರ್ ಮೇಲೆ ಹಾಲು ಕೊಡೋದಿಲ್ಲ ಸರ್. ಅದರಿಂದ ನಾನು ಹರಿಯಾಣದ ಎಮ್ಮೆನೇ ತರಬೇಕು, ಎಲ್ಲದರಲ್ಲೂ ಉಪಯೋಗ ಇದೆ ಅಂತಂದ್ಬಿಟ್ಟು ಇಲ್ಲ ತೀರ್ಸ್ಕೊಂಡು ಮಾಡೋಣ ಅಂದರೆ ಅದು ಕಾಯಿಲೆ ಜಾಸ್ತಿ ಸರ್. ಅದು ಹಾಲು ಬಾವ್ ಆಗೋದು, ಅದಾಗೋದು, ಕೆಚ್ಚಲು ಬಾವ್ ಆಗೋದು, ಆಮೇಲೆ ಇತಿರದ ಜರಸ್ಲಾಗೋದು, ಅದನ್ನು ಹಸುಗಳು ಸಾಕಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ಇತ್ತೀಚೆಗೆ. ಎಮ್ಮೆ ಆದರೆ ಯಾವ ರೋಗನೂ ಬರೋದಿಲ್ಲ ಸರ್, ಇತ್ತೀಚೆಗೆ ಯಾವುದೋ ಅಪೂರ್ಯ ರೋಗ ಬರೋದು. ಅದಕ್ಕೆ ಹರಿಯಾಣದಲ್ಲಿ ಎಮ್ಮೆ ತಂದು ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಈಗ ಹರಿಯಾಣ ಸ್ವಲ್ಪ ಶೀತ ಪ್ರದೇಶ ಇರ್ತದೆ ಸಾಮಾನ್ಯವಾಗಿ ವರ್ಷದ ಎಲ್ಲ ಕಾಲದಲ್ಲಿ, ಆದರೆ ಆ ಪ್ರದೇಶದಿಂದ ನಮ್ಮ ದಕ್ಷಿಣ ಭಾರತದ ಪ್ರದೇಶಕ್ಕೆ ನೀವು ಮುರಾ ಎಮ್ಮೆಯನ್ನು ತಂದು ಸಾಕಾಣಿಕೆ ಮಾಡಿದಾಗ ಬೇರೆ ಈ ಹವಾಮಾನದ ಏರುಪೇರುಗಳಿಂದಾಗಿ ಅದು ಒಗ್ಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಅನ್ಸುತ್ತೆ ಸರ್. ಈಗಾಗಲೇ ನಮ್ಮ ಸ್ನೇಹಿತರದಲ್ಲೂ ಶಿವಮೊಗ್ಗ ಈ ಕಡೆಲ್ಲ, ಈ ಕಡೆ ಕೆಆರ್ಪೇಟೆ ತಾಲೂಕು, ಆಮೇಲೆ ದಾವಣಗೆರೆ ಈ ಕಡೆಲ್ಲ ತಗೊಬಂದಿದ್ದೀರ ಸರ್. ತಗೊಬಂದು ಈಗಾಗಲೇ ನಮ್ಮ ಸ್ನೇಹಿತರು ಅಳವಡಿಸಿದ್ದಾರೆ, ಈಗಾಗಲೇ ಬಂದು ಇಲ್ಲಿ ಕರಿತಾ ಇದ್ದಾವೆ. ಒಂದು 15 ದಿನ ಅಡ್ಜಸ್ಟ್ಮೆಂಟ್ ಆಯ್ತವೆ ಸರ್, ಆ ವಾತಾವರಣಕ್ಕೆ ತಕ್ಕನಾಗೆ ಏನಂತ ಏನು ಏರುಪೇರು ಕಾಣ್ತಾ ಇಲ್ಲ ಸರ್. ಇವಾಗ ನಿಮಗೆ ಹಾಲನ್ನು ಉತ್ಪಾದನೆ ಚೆನ್ನಾಗುತ್ತೆ, ಅದಕ್ಕೆ ಎಮ್ಮೆ ತಗೊಬರ್ಬೇಕು, ರೋಗ ರುಜಿನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಸ್ಥಳೀಯ ಜಾತಿಯ ಎಮ್ಮೆಗಳಾದರೆ ಮೇವಿನ ನಿರ್ವಹಣೆ ಆಗ್ಬೋದು, ಬೇರೆ ರೀತಿಯ ನೀವು ಹೇಳಿದಾಗೆ ಕಾರ್ಮಿಕರ ನಿರ್ವಹಣೆ ಆಗ್ಬೋದು, ಕಡಿಮೆ ನಿರ್ವಹಣೆಯಲ್ಲಿ ಇವು ಬೆಳೀತವೆ, ಸಾಕಾಣಿಕೆ ಮಾಡಬಹುದು. ಹಾಗಾದರೆ ಈ ಮುರ್ರಾ ಎಮ್ಮೆಗಳನ್ನ ಮತ್ತು ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ಎಮ್ಮೆಗಳನ್ನು ತಂದಾಗ ಅವುಗಳ ನಿರ್ವಹಣೆಗಾಗಿ ನಾವು ಜನಗಳನ್ನ ಇಡಬೇಕು, ಅಲ್ಲೂ ಒಂದು ರೀತಿ ಖರ್ಚು, ಮತ್ತು ಮೇವನ್ನು ಅದಕ್ಕೆ ಒದಗಿಸ್ಬೇಕಾದ್ರೂ ಕೂಡ ಬೇರೆ ರೀತಿಯಾದ ಆಹಾರಗಳನ್ನ ನಾವು ಅದಕ್ಕೆ ಒದಗಿಸ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ಖರ್ಚು. ಈ ಖರ್ಚನ್ನೆಲ್ಲ ಸರಿದೂಗಿಸಿದ್ರೆ ಅದು ಕೊಡುವಂಥ ಹಾಲಿನ ಉತ್ಪಾದನೆ ಅಲ್ಲಿ ಗಳಿಸುವಂಥ ಆದಾಯ ನಿಮಗೆ ಸರಿದೂಗಿಸ್ಬೋದು ಅಂತ ಹೇಳ್ತೀರಾ? ಹೌದು ಸರ್, ಸರಿದೂಗಿಸ್ಬೋದು ಸರ್. ಈಗ ಹೆಂಗೆ ಅಂತಂದರೆ 2 ಲೀಟ್ರ್ ಗಾಲಿದೆ ಸರ್, 40 ರೂಪಾಯಿ ಅಂದರೆ 80 ರೂಪಾಯಿ ಕೊಡ್ತಾರೆ. ಅದೇ 7 ಲೀಟ್ರ್ ಅಂತಂದ್ರೆ 2 ಲೀಟ್ರ್ ಹಾಲಿಗೆ ಸರ್ 40 ರೂಪಾಯಿ ಅಂದ್ರೆ 80 ರೂಪಾಯಿ ಕೊಡ್ತಾರೆ. ಅದೇ 7 ಲೀಟ್ರ್ 8 ಲೀಟ್ರ್ ಹಾಲು ಕೊಡ್ತು ಅಂತಂತಂದ್ರೆ ಅದರಿಂದ ಉಪಯೋಗ ಇದೆ ಸರ್. ಅದರಿಂದ ಅದನ್ನ ಇಲ್ಲಕ್ಕೂ ಲೆಕ್ಕ 80 ರೂಪಾಯಿ 1 ಲೀಟ್ರ್ ಅಲ್ಲ, ಇಲ್ಲ ಸರ್ 40 ರೂಪಾಯಿ 1 ಲೀಟ್ರ್ ಅಲ್ವಾ. ಇದು 2 ಲೀಟ್ರ್ ಹಾಕಿದ್ರೆ 40 ರೂಪಾಯಿ ಸಿಗ್ತದೆ, ಅದು ದಿನ 7 ಲೀಟ್ರ್ ಹಾಕಿದ್ರೆ ಲೆಕ್ಕಗಳು ಅದರಿಂದ ಆದೇ ಇರೋದ್ರಿಂದ ನಾವು ನಿರ್ವಹಿಸ್ಕೋಬಹುದು. ಇಲ್ಲ ಅಂತಂದ್ರೆ ಇವತ್ತು ರೈಟಲ್ಲಿ 80 ರೂಪಾಯಿಲಿ ನಾವು ಲೇಬರ್ ಕೊಟ್ಟು ಕೂಲಿ ಕೊಟ್ಟು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಸರ್. ಮತ್ತೆ ಬೇರೆ ಇನ್ನೇನು ತರಕಾರಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಅವುಗಳಿಗೆ ಗೊಬ್ಬರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೇವಲ ಈ ಸಾವಯವ ಗೊಬ್ಬರವನ್ನು ಮಾತ್ರ ಬಳಸ್ತಾ ಇದ್ದೀರಾ ಹೇಗೆ? ಹೌದು ಸರ್, ಸಾವಯವ ಗೊಬ್ಬರನ ಮಾಡಿಸ್ತಾ ಇದ್ದೀನಿ. ನಂದೇ ಕೊಕ್ಕೋಪಿಟ್ ಫ್ಯಾಕ್ಟ್ರಿ ಇರೋದ್ರಿಂದ ನನ್ನ ಕೊಕ್ಕೋಪಿಟ್ಟನ್ನು ಸುದಾ ಕಾಂಪ್ಲೆಕ್ಸ್ ಮಾಡಿ ನಾನು ಹನಿ ನೀರಾವರಿ ಟ್ರಿಪ್ ಮಾಡಿ ಒಂದು 6 ಎಕರೆ ಜಮೀನಿಗೆ ನಾನು ಟ್ರಿಪ್ ಮಾಡಿಸಿದ್ದೀನಿ ಇವಾಗಲೇ. ಟ್ರಿಪ್ ಮುಖಾಂತರ ಎರೆಹುಳಿನ ಗೊಬ್ಬರ, ನನ್ನ ಕೊಕ್ಕೋಪಿಟ್ ಗೊಬ್ಬರ ಎರಡನ್ನೂ ಮಿಕ್ಸ್ ಮಟ್ಟು ಮಾಡಿ ನನ್ನ ಕೊಟ್ಟಿಗೆ ಗೊಬ್ಬರ ಎಲ್ಲ ಮಾಡಿ ತರಕಾರಿಗೆ ನಿರ್ವಹಿಸ್ತಾ ಇದ್ದೀನಿ ಸರ್. ಬೇರೆ ಯಾವುದು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇಲ್ವಾ? ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀವಿ, ಅದನ್ನು ಬರೋದಿಲ್ಲ ಅಂದ್ಬಿಟ್ಟು ಒಂದೇ ಸಲ ಬಿಡೋದು ಬೇಡ ತೆಗಿಂತ ಅಂದ್ಬಿಟ್ಟು ಜಾಸ್ತಿ ನಾನೇನು ಅದನ್ನು ಕೊಡ್ತಾ ಇಲ್ಲ ಸರ್. ಇವಾಗ ಏನು ಸಾವಯವದ ಕಡೆ ಸಂಪೂರ್ಣ ಮರಳಬೇಕು, ಸಾವಯವನೇ ಅಳವಡಿಸಬೇಕು ಅಂತ ಏನಾದ್ರು ನೀವು ಯೋಜನೆ ಮಾಡ್ತಾ ಇದ್ದೀರಾ? ಹೌದು ಸರ್, ಸಾವಯವಿಕ ಗೊಬ್ಬರನೇ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಇವಾಗ ನಾನು ಹರಿಯಾಣದಿಂದ ಎಮ್ಮೆ ತಗೊಬಂದು ಇವೆಲ್ಲ ತಗೊಬಂದು ಕುರಿ ಫಾರಂ ಮಾಡಿ ಇವೆಲ್ಲ ಮಾಡಿ ನಾನು ಗೊಬ್ಬರದಲ್ಲೇ ಬೆಳಿಬೇಕು, ನಿರ್ವಹಣೆ ಮಾಡಬೇಕು, ನನ್ನ ತೋಟ ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಜಮೀನು ಮಾಡಬೇಕು ಅಂತ ಅಂದ್ಬಿಟ್ಟಾಗ ನಾನು ಹರಿಯಾಣದಿಂದ ಎಮ್ಮೆ ತಗೊಬಂದು ಇವೆಲ್ಲ ತಗೊಬಂದು ಕುರಿ ಫಾರಂ ಮಾಡಿ ಇವೆಲ್ಲ ಮಾಡಿ ನಾನು ಗೊಬ್ಬರದಲ್ಲೇ ಬೆಳಿಬೇಕು, ನಿರ್ವಹಣೆ ಮಾಡಬೇಕು, ನನ್ನ ತೋಟ ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಜಮೀನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗಲೇ ಇಲ್ಲಿ ಒಂದು 15 ಎಕರೆ ಜಮೀನು ಸಂಪಾದನೆ ಮಾಡಿ ನಿರ್ವಹಿಸ್ಕೋ ಹೋಗ್ತಾ ಇದ್ದೀನಿ ಸರ್. ಈಗ ಒಟ್ಟಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಮೇಲೆ ಹಾಕುವಂಥ ಖರ್ಚು ಕಡಿಮೆ ಮಾಡ್ಕೊಂಡಿದ್ದೀರಿ? ಕಡಿಮೆ ಮಾಡ್ಕೊಂಡು ಇದನ್ನೇ ಅಳವಡಿಸ್ಬೇಕು. ಈಗ ಒಂದು ಗೊಬ್ಬರ ತರಬೇಕು ಅಂದ್ರೆ ಒಂದು ಮೂಟೆಗೆ 1,500 ರೂಪಾಯಿ 2,000 ರೂಪಾಯಿ 300 ರೂಪಾಯಿ ಕೊಡಬೇಕು ರಾಸಾಯನಿಕಕ್ಕೆ. ಅದೇ ಗೊಬ್ಬರ ಕೊಡೋದು, ಆ ಗೊಬ್ಬರ ದುಡ್ಡನ್ನೇ ಈ ಮೇವು ದನಕರುಗಳಿಗೆ ಹಾಕಿದ್ರೆ ಸರ್, ಎಮ್ಮೆಗಳಿಗೆ ಕುರಿಗಳಿಗೆ ಈ ಮೇವು ಅದೇ ಗೊಬ್ಬರ ನಮ್ಮ ಜಮೀನಿಗೆ ಹಾಕ್ತದೆ ಅಂತ ಅಂದ್ಬಿಟ್ಟು ನೆರವೇರಿಸ್ಕೋ ಹೋಗ್ತಾ ಇದ್ದೀವಿ ಸರ್. ಬೇರೆ ಇನ್ನೇನು ಬೆಳೆಗಳನ್ನು ಮಾಡಿದ್ದೀರಿ, ಮರಬೆಳೆ ಏನಾರು ಮಾಡಿದ್ದೀರಾ ನಿಮ್ಮ ಜಮೀನಲ್ಲಿ? ತೆಂಗು ಹಾಕಿದ್ವಿ ಸರ್, ಅಲ್ಲಿ ಸಣಬ ಗ್ರಾಮದಲ್ಲಿ ಅಡಕೆ ಹಾಕಿದ್ದೀವಿ, ಒಂದು 3 ಎಕರೆ ಅಡಕೆ. ಇಲ್ಲಿ ನಾವು ಕುಳಿತಿರ್ತಕ್ಕಂಥ ಗ್ರಾಮದ ಈ ಜಮೀನಿನಲ್ಲಿ ನಾವು ಕುಳಿತಿರ್ತಕ್ಕಂಥ ಜಮೀನಿನಲ್ಲಿ ಬೇರೆ ಯಾವುದು ದೀರ್ಘಕಾಲೀನ ಬೆಳೆಗಳನ್ನು ಹಾಕಿದರೆ ಸರ್? ತೆಂಗು ಸಸಿಗಳನ್ನು ಹಾಕಿದರೆ ಸರ್, ತೆಂಗು ಸಸಿ ನೆಟ್ಟಿದ್ದೀವಿ ಸರ್. ಇವಾಗ 4 ವರ್ಷ ಆಗಿದೆ, 3 ವರ್ಷ 4 ವರ್ಷದ್ದು ಆಗಿದೆ, ಅದನ್ನು ನಿರ್ವಹಿಸ್ಕೊ ಹೋಗ್ತಾ ಇದೀವಿ ಸರ್. ಈಗ 4 ವರ್ಷ ಆಗಿದೆ ಅಂದ್ರೆ ಎಷ್ಟು ಮರಗಳಿದಾವೆ ಸರ್? ಒಂದು 500 ಗಿಡ ಇದೆ ಸರ್. ಇವಾಗ ಎಷ್ಟು ಎಕರೆಯಲ್ಲಿ? 500 ಗಿಡ ಒಂದು 8 ಎಕರೆಯಲ್ಲಿ ಇದೆ ಸರ್. 8 ಎಕರೆನಲ್ಲಿ ನೀವು ಹಾಗಾದ್ರೆ ಅಂತರ ಬೇಸಾಯವಾಗಿ ಬೇರೆ ತರಕಾರಿ ಬೆಳೀತಾ ಇದ್ದೀವಿ? ಬೇರೆ ತರಕಾರಿನೇ ಬೆಳೀತಾ ಇದೀವಿ. ಆ 8 ಎಕರೆಗೆ 500 ತೆಂಗಿನ ಗಿಡನು ಅಳವಡಿಸಿದೀವಿ ಸರ್. ಹೇಗಿರಬೇಕು ನಿಮ್ಮ ಒಂದು ತೋಟಗಾರಿಕೆ ಕ್ಷೇತ್ರ ಅಂತ ಹೇಳಿದ್ರೆ ನಿಮ್ಮ ಕಲ್ಪನೆಯಲ್ಲಿ ಹೇಗೆ ಇರಬೇಕು ಅಂತ ಹೇಳ್ತಾರೆ? ತೋಟಗಾರಿಕೆ ಮಾಡಬೇಕು, ನಮ್ಮ ಜಮೀನಲ್ಲಿ ಒಂದು ತೋಟಗಾರಿಕಾ ಬೆಳೆಗಳನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಅದು ಹೇಗಿರಬೇಕು ಅಂತ ನಿಮ್ಮ ಕಲ್ಪನೆ? ನಾನು ನರ್ಸರಿ ಫೀಲ್ಡಿಂದ ಬಂದನು. ನಾನು ಇಲ್ಲಿ ನಮ್ಮ ಪಾಂಡವಪುರ ತಾಲೂಕು ಆಗ್ನಳ್ಳಿ ಅಂದ್ಬಿಟ್ಟು ಚಿನ್ಕುಳಿ ಹೋಗ್ಲಿ, ಆಗ್ನಳ್ಳಿ ಅಂದ್ಬಿಟ್ಟು ಅರಳಕೊಪ್ಪೆ ಪಕ್ಕ ನಾನು ನರ್ಸರಿ ಮಾಡ್ದಂತನು. ನಾನು ನರ್ಸರಿ ಫೀಲ್ಡಿಂದ ಬಂದಿರೋದ್ರಿಂದ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಆವಾಗ ಅನುದಾನನೂ ಕೊಟ್ಟಿದ್ರು ನನಗೆ ಒಂದು 5 ಲಕ್ಷ ರೂಪಾಯಿ. ನನಗೆ ಭಾಳ ಆಸಕ್ತಿ ಇರೋದ್ರಿಂದ ಎಲ್ಲವನ್ನ ನಿರ್ವಹಿಸ್ಕೋ ಹೋಗ್ತಾ ಇದ್ದೀನಿ ಸರ್. ನಾನು ಮಾಡಬೇಕು ಅನ್ನೋ ಆಸಕ್ತಿ ಇಟ್ಕೊಂಡು. ನಿಮ್ಮ ಮಾರ್ಗದರ್ಶನ ಮತ್ತು ಕೃಷಿ ಕಾರ್ಮಿಕರ ಶ್ರಮ ಶ್ರಮ ಸರ್. ಇಲ್ಲ ಸರ್, ಅವರು ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡ್ವಡ್ಸ್ಕೊ ಹೋದ್ರೆ ಅದನ್ನ ಮೂವ್ ಮಾಡ್ಕೊಂಡು ಹೆಂಗೋ ತವಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಸರ್. ಅಂದರೆ ನಿಮಗೆ ನರ್ಸರಿಯ ಹಿನ್ನೆಲೆ ಇರೋದ್ರಿಂದ ಅನುಭವ ಇರೋದ್ರಿಂದ ಕೃಷಿಯಲ್ಲಿ ಯಾವ ಕಾಲಕ್ಕೆ ಏನು ಮಾಡಬೇಕು, ಯಾವ ಬೆಳೆಗೆ ಏನೇನು ಕೊಡಬೇಕು ಅನ್ನುವ ಎಲ್ಲ ಜ್ಞಾನವೂ ಕೂಡ ಇದೆ. ಅದರಿಂದಾಗಿ ನಿಮಗೆ ಸ್ವಲ್ಪ ಸುಲಭವಾಗ್ತಾ ಇದೆ. ಹೌದು ಸರ್, ನನಗೆ ಮೊದಲಿಂದ 15 ವರ್ಷದಿಂದ ನಾನು ಒಂದು ಮೊದಲು ಒಂದು ಸಣ್ಣದೊಂದು ಆಪೆ ಗಾಡಿ ತಗೊಂಡು ಹಳ್ಳಿಗೆಲ್ಲ ಟೊಮೆಟೊ ಪೈರ್ ಹಾಕಿ ಮೆಣಸಿಕೆ ಪೈರ್ ಹಾಕಿ ಅದರಿಂದ ಸಮಜೀವನ ತಗೊಂಡು ಅದನ್ನು ಕೊಕ್ಕಪಿಟ್ಟು ಅಂತಂದ್ಬಿಟ್ಟು ಗೊಬ್ಬರ ಬತ್ತಿತ್ತು. ಆ ಗೊಬ್ಬರನ್ನ ತಮಿಳ್ನಾಡಿಂದ ತರಿಸಿ ಅದನ್ನು ಪ್ಯಾಕ್ ಮಾಡಿ ಇಲ್ಲ ಒಂದು ಲಾರಿ ತಗೊಂಡು ಅದನ್ನೆಲ್ಲ ನಾವು ನೋಡಿ ನಾನೇ ಫ್ಯಾಕ್ಟ್ರಿ ಮಾಡ್ಬೋದು, ಅದನ್ನೆಲ್ಲ ನಾವು ನೋಡಿ ನಾನೇ ಫ್ಯಾಕ್ಟ್ರಿ ಮಾಡಬೇಕು ಅಂದ್ಬಿಟ್ಟು 2.5 ಕೋಟಿ ಖರ್ಚು ಮಾಡಿ ನಾನು ಫ್ಯಾಕ್ಟ್ರಿ ನಿರ್ವಹಿಸಿ ಇವಾಗ ನಾನೇ ನರ್ಸರಿಗಳಿಗೆಲ್ಲ ತೋಟಗಾರಿ ಇಲಾಖೆಗಳಿಗೆಲ್ಲ ಪ್ರತಿಯೊಂದು ಪಾರ್ಕೆಲ್ಲ ನಾನು ಗೊಬ್ಬರನೂ ಕೊಡ್ತಾ ಇದ್ದೀನಿ ಸರ್. ಇವತ್ತು ನಾನು ಅತಿಥಿಗೆ ಈಗ ತರಕಾರಿಗಳನ್ನ ಮಾಡಿಕೊಂಡು ನನ್ನ ಜಮೀನು ಇತ್ಕಂದ್ರು ಅದರೊಳಗೆ ಕುರಿ ಫಾರಮು ಎಮ್ಮೆ ಫಾರಮು ಇವೆಲ್ಲ ಅಳವಡಿಸ್ಕೋಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸರ್. ಸಮಗ್ರ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದೀರೋ ಹಾಗೆ ಸಮಗ್ರವಾದ ಕೃಷಿ ಪೂರಕ ಚಟುವಟಿಕೆಗಳನ್ನು ಕೂಡ ನೀವು ಅಳವಡಿಸ್ಕೊಂಡಿದ್ದೀರಿ. ಅಂದರೆ ಕೊಕ್ಕೋ ಫಿಟ್ ಮಾಡೋದಿರ್ಬೋದು, ಇದಕ್ಕೆಲ್ಲ ಮೂಲ ಕಚ್ಚಾ ಸಾಮಗ್ರಿಗಳು ತೆಂಗಿನಕಾಯಿ ನಾರು ತೆಂಗಿನ ಸಿಪ್ಪೆ ಎಲ್ಲಿ ಮಾಡ್ತಾ ಇದ್ದೀನಿ ಸರ್. ಸಮಗ್ರ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದೀರೋ ಹಾಗೆ ಸಮಗ್ರವಾದ ಕೃಷಿ ಪೂರಕ ಚಟುವಟಿಕೆಗಳನ್ನು ಕೂಡ ನೀವು ಅಳವಡಿಸ್ಕೊಂಡಿದ್ದೀರಿ. ಅಂದರೆ ಕೊಕ್ಕೋ ಫಿಟ್ ಮಾಡೋದಿರ್ಬೋದು, ಇದಕ್ಕೆಲ್ಲ ಮೂಲ ಕಚ್ಚಾ ಸಾಮಗ್ರಿಗಳು ತೆಂಗಿನಕಾಯಿ ನಾರು ತೆಂಗಿನ ಸಿಪ್ಪೆ ಎಲ್ಲಿಂದ ತರಿಸ್ತಿರಿವೆಲ್ಲ ಸರ್? ಕೆಆರ್ಪೇಟೆ ತೆಂಗಿನಕಾಯಿ ನಾರು ತೆಂಗಿನ ಸಿಪ್ಪೆ ಎಲ್ಲಿಂದ ತರಿಸ್ತಿರಿವೆಲ್ಲ ಸರ್? ಕೆಆರ್ಪೇಟೆ ಪಾಂಡವಪುರ ಅಮ್ಮಕ್ಕೆ ಹುಣಸೂರು ಕೋಟೆ ಅರಸೀಕೆರೆ ತಿಪ್ಟೂರು ನನ್ನವೇ 4 ಲಾರಿ ಇರೋದ್ರಿಂದ ಡೈಲಿ ಒಂದೊಂದು ಲಾರಿಗೆ 5-5 ಜನ ಹತ್ತಿಸು ಕಳಿಸ್ತೀನಿ ಸರ್. ತೋಟಗಳಲ್ಲಿ ತುಮ್ಕೊ ಬಂದು ಇಲ್ಲೆಲ್ಲ ಅದನ್ನು ಬಸ್ಟಿಂಗ್ ಮಾಡಿ, ಪೌಡ್ರ್ ಮಾಡಿ, ಕಾಂಪ್ಲೆಕ್ಸ್ ಮಾಡಿ, ನಾರನ್ನ ವಿಂಗಡೆ ಮಾಡಿ ಇಲ್ಲಿಂದ ಚೀನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀನಿ ಸರ್. ರದ್ದು ಮಾಡ್ತೀನಿ ಆ ನಾರುಗಳನ್ನ. ಇಲ್ಲಿ ಬಂದಂಥ ಕುಕ್ಕಪಿಟ್ ಗೊಬ್ಬರನ್ನ ಕಾಂಪ್ಲೆಕ್ಸ್ ಮಾಡಿ ಪ್ರತಿ ಒಂದು ನರ್ಸರಿಗೂ, ಪ್ರತಿ ಒಂದು ಹಳ್ಳಿಗೂ ಸರ್, ಈ ಹೊಗೆ ಸೊಪ್ಪಗಾಗ್ಬೋದು, ಸುಂಠಿಗಾಗ್ಬೋದು, ಕಾಫಿ ಗಿಡಕ್ಕಾಗ್ಬೋದು, ಎಲ್ಲ ಸ್ಟೇಟ್ಗೂ ಸರ್, ಕಾಫಿ ಗಿಡಕ್ಕಾಗ್ಬೋದು, ಎಲ್ಲ ಸ್ಟೇಟ್ಗೂ ಸರ್, ಒಂದು ವರ್ಷದಲ್ಲಿ 2.5 ಕೋಟಿ 3 ಕೋಟಿ ಆ ಗೊಬ್ಬರವನ್ನು ಹೊರಗಡೆ ಕಳಿಸ್ತಾ ಇದ್ದೀರಿ ಸರ್. ಅಂದರೆ ನಿಮಗೆ ಮಾರುಕಟ್ಟೆ ಸಮಸ್ಯೆ ಏನಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಕುಕ್ಕಪಿಟ್ಟು ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಮಾರ್ಬೋದು ಸರ್, ಆ ಥರ ಏನು ತೊಂದರೆ ಆಗಿಲ್ಲ. ಫೈವರ್ ಮಾರಬೇಕು ಅಂದರೆ ಒಂದು ಸ್ವಲ್ಪ ತೊಂದರೆ, ಈಗ ಕೊರೋನಾ ಬಂತು ಚೀನಾದಲ್ಲಿ, ಅದು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಸೆ ಆಗ್ತು, ಒಂದು ಸ್ವಲ್ಪ ಕೊಳ್ತೋಗಿತ್ತು, ಅದನ್ನು ಒಂದು ಸ್ವಲ್ಪ ಏರುಪೇರು ಇರ್ತದೆ. ಆದರೆ ಕುಕ್ಕಪಿಟ್ಟಲ್ಲಿ ಯಾವ ತೊಂದರೆ ಇಲ್ಲ ಸರ್. ಕುಕ್ಕಪಿಟ್ಟು ಅಳವಡಿಸ್ಕೊಂಡ್ರೆ ಇವತ್ತು ಪ್ರತಿಯೊಬ್ಬ ರೈತನೂ ಸರ್, ಪ್ರತಿ ಒಂದು ಮನೆಯಲ್ಲೂ ಯಾವುದೇ ಒಂದು ಹೂವಿನ ಗಿಡಕ್ಕೆ ಹಾಕ್ಬೇಕಾದ್ರೂ ಅದು ಕುಕ್ಕಪಿಟ್ಟಿದ್ರೆ ಸರ್ ನೀರಿನ ಅಂಶ ಎಳೆದಿಟ್ಕೊಂಡಿರ್ತದೆ, ಅದನ್ನೇ ಅಷ್ಟೇ ಉಪಯೋಗ ಇರ್ತದೆ, ಆಮೇಲೆ ಸ್ಮೂತ್ ಆಗಿ ಬರ್ತದೆ. ಅದರಿಂದ ಅದನ್ನು ನಾನು ಅಳವಡಿಸ್ಕೋಬೇಕು ಅಂತಂದ್ಬಿಟ್ಟು ನಾನು ಅದನ್ನು ಪ್ರತಿ ಒಂದು ಹಳ್ಳಿಗೂ, ಪ್ರತಿ ಒಂದು ಟೌನ್ಗೂ ಸುಧಾರಿಸನೂ ನಾವು ಇಲ್ಲಿವರೆಗೂ ಅಳವಡಿಸ್ಕೋಬತ್ತಾ ಇದ್ದೀವಿ ಸರ್. ಈಗ ತೆಂಗಿನ ನಾರಿನ ವಿಷಯಕ್ಕೆ ಬರೋದಾದರೆ, ನಿಮಗೆ ಕಚ್ಚಾ ಸಾಮಗ್ರಿ ಈ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯಿಂದಾಗಿ ತೆಂಗಿನ ಉತ್ಪನ್ನಗಳನ್ನು ಬರುವಂತಹ ಎಲ್ಲ ಹಸಿರು ತ್ಯಾಜ್ಯಗಳನ್ನು ಅವರು ಅಲ್ಲೇ ಅವ್ರ ಭೂಮಿಗೆ ಹಾಕಿ ಕೊಳಸಿ ಅವರೇ ಬಳಸ್ತಾ ಇದ್ದಾರೆ. ಈ ರೀತಿಯ ಪರಿವರ್ತನೆಯ ಕಾಲದಲ್ಲಿ ನಿಮಗೆ ತೆಂಗಿನ ಮೊಟ್ಟೆ ಸಿಗ್ತಾ ಇದೆಯಾ ಸುಲಭವಾಗಿ? ಸಿಗ್ತಾ ಇದೆ ಸರ್. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ವ್ಯಾಪಾರದಾರರು ಜಾಸ್ತಿ ಜನ ಆಗಿದ್ದಾರೆ ಸರ್. ಇವಾಗ ಏನ್ ಮಾಡ್ತಾನೆ ಅಂದ್ರೆ, ಒಬ್ಬ ವ್ಯಾಪಾರದಾರ ಒಂದು ತಿಂಗಳಿಗೆ 25 ಲಕ್ಷ ಕಾಯಿನ ಕೊಂಡ್ಕೊತಾನೆ ಸರ್. ಕೊಂಡ್ಕೊಂಡ್ರೆ ಅವನು ಅಷ್ಟೊಂದು ಜಮೀನ್ ತಗೊಂಡೋಗಿ ಹಾಕಕ್ಕೆ ಖರ್ಚು ಜಾಸ್ತಿ ಬರ್ತವೆ ಸರ್. ಅವನಿಗಷ್ಟು ಜಮೀನ್ ಇರೋದಿಲ್ಲ. ಅವನೇನ್ ಮಾಡ್ತಾನೆ ಅಂತಂದ್ರೆ, ನಮ್ಮಂತವ್ರನ್ನ ಹಿಡಿದು ಫ್ಯಾಕ್ಟ್ರಿಯವ್ರನ್ನ ನಮ್ಮ ಸಿಪ್ಪೆ ಇವೇ ತಗೊಂಡೊಟ್ಟೋಗ್ಬಿಡಿ ಅಂತ ಹೇಳ್ತಾನೆ ಸರ್. ನಮಗೆ ರೈತರಿಗಿಂತ ಜಾಸ್ತಿ ವ್ಯಾಪಾರದಾರರೇ ನಮಗೆ ಸಿಪ್ಪೆಯನ್ನ ಕೊಡ್ತಾ ಇದ್ದಾರೆ ಸರ್. ಅದನ್ನು ತಗೊಬಂದು ನಾವು ಇಲ್ಲಿ ಮಿಷಿನ್ಗೆ ಹಾಕಿ ಅರೆದು ಎಲ್ಲ ರೆಡಿ ಮಾಡಿ ಕೊಕ್ಕಪಿಟ್ಟು ಕಡೆ ಫೈವರ್ ಕಡೆ ತೆಗೆದು ನಾವು ಅಳವಡಿಸ್ಕೊ ಹೋಗ್ತಾ ಇದೀವಿ ಸರ್. ತರಕಾರಿ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತೀರಿ, ಟೊಮೊಟೊ ಆಗ್ಬೋದು, ಮತ್ತು ಕೋಸು ಹಾಕಿದ್ದೀನಿ ಅಂತ ಹೇಳಿದ್ರೆ ಕೋಸನ್ನು ಬೆಳೆ ಆಗ್ಬೋದು, ಈ ರೀತಿಯಾದ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಬೇರೆ ಎಲ್ಲ ಯಾವ್ಯಾವ ಬೆಳೆಗಳನ್ನು ಯಾವ ರೀತಿ ನಿಮ್ಮ ಭವಿಷ್ಯದಲ್ಲಿ ಹೇಗೆ ಅಳವಡಿಸ್ಕೊಂಡು ನಾವು ತರಕಾರಿನಲ್ಲಿ ಲಾಭ ಮಾಡ್ಬೋದು ಅಂತ ಹೇಳ್ತೀರಿ? ಮಾಡ್ಬೋದು ಸರ್, ಅಂತ ಏನು ತೊಂದರೆ ಕಾಣಿಕೆಲ್ಲ. ವ್ಯವಸಾಯದಲ್ಲಿ ಶ್ರಮ ಇರಬೇಕು ಸರ್. ಶ್ರಮ ಬಿಟ್ಟರೆ ಬೇರೆದು ಯಾರೋ ಒಬ್ಬ ಆಳು ಕೊಟ್ಬಿಡೋದು, ಹೊಂಟೋಗ್ಬಿಡೋದು, ನಿಂತ್ಕೊಂಡು ಆಳು ಕೊಟ್ಟರು ನಿಂತ್ಕೊಂಡು ನಿರ್ವಹಿಸೋದಾದರೆ ಯಾವುದೇ ಕಾರಣದಲ್ಲೂ ತರಕಾರಿಲಿ ಆಗಲಿ ಎಲ್ಲೋ ಒಂದು ಬೆಳೆ ಲಾಸ್ ಆಗ್ಬೋದು, ಇಲ್ಲ ಅಂತ ಅಲ್ಲ ಸರ್. ಅಲ್ಲೇ ಬಂದೇ ಬರ್ತದೆ, ಯಾವುದೇ ಥರದಲ್ಲೂ ಲಾಸ್ ಆಗುವಂಥದ್ದಿಲ್ಲ ಸರ್. ಅಲ್ಪ ಸ್ವಲ್ಪನಾದ್ರೂ ಆ ಮಾಡಿರೋ ಕೂಲಿನಾರು ಕೊನೆಗೆ ಸಿಕ್ಕೇ ಸಿಗ್ತದೆ. ಆಸಕ್ತಿಯಾಗಿ ಮಾಡಬೇಕು ಸರ್. ಅಲ್ಲ, ನಿಮಗೇನು ಸ್ವಲ್ಪ ನಷ್ಟ ಆದರೆ ತಡ್ಕೊಳ್ಳೋವಂಥ ಶಕ್ತಿ ಇದೆ. ಆದರೆ ಸಣ್ಣ ಪ್ರಮಾಣದ ರೈತರಿಗೆ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಂದು 1/2 ಎಕರೆಗೆ ಹಾಕಿರ್ತಾರೆ, 1 ಲಕ್ಷ ಕಡೆನೂ ಬಂದೇ ಬರ್ತದೆ, ಯಾವುದೇ ಥರದಲ್ಲೂ ಲಾಸ್ ಆಗುವಂಥದ್ದಿಲ್ಲ ಸರ್. ಅಲ್ಪ ಸ್ವಲ್ಪನಾದ್ರೂ ಆ ಮಾಡಿರೋ ಕೂಲಿನಾರು ಕೊನೆಗೆ ಸಿಕ್ಕೇ ಸಿಗ್ತದೆ. ಆಸಕ್ತಿಯಾಗಿ ಮಾಡಬೇಕು ಸರ್. ಅಲ್ಲ, ನಿಮಗೇನು ಸ್ವಲ್ಪ ನಷ್ಟ ಆದರೆ ತಡ್ಕೊಳ್ಳೋವಂಥ ಶಕ್ತಿ ಇದೆ. ಆದರೆ ಸಣ್ಣ ಪ್ರಮಾಣದ ರೈತರಿಗೆ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಂದು 1/2 ಎಕರೆಗೆ ಹಾಕಿರ್ತಾರೆ, 1 ಲಕ್ಷ ಖರ್ಚು ಮಾಡಿರ್ತಾರೆ, ಹೊರಟೋಗ್ಬಿಡುತ್ತೆ, ಆಗ ಅದನ್ನು ಬರೆಸುವಂತಹ ಅಥವಾ ಅವ್ರು ಎಲ್ಲೋ ಅಲ್ಲಿ ಸಾಲ ಮಾಡಿ ತಂದು ಹಾಕಿರ್ತಾರೆ, ಈ ಥರ ಎಲ್ಲ ಪರಿಸ್ಥಿತಿಗಳಿರ್ತದೆ. ಅಂತಹ ಸಂದರ್ಭಗಳಲ್ಲಿ ಅವರು ಹೇಗೆ ಅದನ್ನು ನಿರ್ವಹಣೆ ಮಾಡಿ ಹೊರಗೆ ಬಂದು ಅವರು ಪುನಃ ತರಕಾರಿಗಳಲ್ಲಿ ತಮ್ಮ ಜೀವನವನ್ನು ಆದಾಯವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾರೆ? ಸರ್, ರೈತರಾಗದ ಮೇಲೆ ಒಂದನೇ ಅಳವಡಿಸ್ಕೋಬಾರ್ದು, ಎಲ್ಲ ರೀತಿನೂ ಅಳವಡಿಸ್ಕೊಂಡಿರಬೇಕು. ಪ್ರತಿಯೊಂದು ಆಡು, ಕುರಿ, ಎಮ್ಮೆ, ದನ, ಮೇಕೆ, ಪ್ರತಿಯೊಂದು ಅಳವಡಿಸ್ಕೊಂಡಿರಬೇಕು. ಎಲ್ಲ ಇದ್ದಾಗ ಒಂದೂ ಫೇಲೂರ್ ಆದರೆ ಇನ್ನೊಂದಾರ ಅದಕ್ಕೆ ಒತ್ತಿರ್ಬೇಕು ಸರ್. ಈಗ ಒಂದು ಬೆಳೆ ಹೋಯ್ತು, ಇನ್ನೊಂದಲ್ಲಾರ ಅಳವಡಿಸ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಅದ್ರ ಜೊತೆಗೆ ಅದೊಂದೇ ಇಟ್ಕೊಂಡಿಕ್ಕೆ ಸರ್. 1/2 ಎಕರೆ ತರಕಾರಿ ಮಾಡಿದರೆ ಒಂದು ಎಮ್ಮೆನೋ ಇಲ್ಲ ಒಂದೊತ್ತು ಕುರಿನೋ ಇಲ್ಲ ಒಂದೊತ್ತು ಮೇಕೆನೋ ಏನೋ ಆ ರೀತಿ ಇಟ್ಕೊಂಡು ಒಂದು ಅಳವಡಿಸ್ಕೋರು ತಡ್ಕಂದು ವ್ಯವಹಾರ ಮಾಡ್ಕೊಂತ ಹೋಯ್ತಾ ಇರಬೇಕು ಸರ್. ಸಮಗ್ರ ಕೃಷಿಯನ್ನು ಅಳವಡಿಸ್ಕೋಬೇಕು ಸರ್. ಒಂದಿನ ಅಳವಡಿಸ್ಕೊಂಡು ಹೋಗೋದಿಲ್ಲ, ಸುತ್ತ ಒಂದು ರೌಂಡ್ ತೆಂಗಿನ ಸಸಿಯೋ ಏನೋ ಮಾಡಿರ್ಬೇಕು ಸರ್. ಮೇಕೆನೋ ಏನೋ ಆ ರೀತಿ ಇಟ್ಕೊಂಡು ಒಂದು ಅಳವಡಿಸ್ಕೋರು ತಡ್ಕಂದು ವ್ಯವಹಾರ ಮಾಡ್ಕೊಂತ ಹೋಯ್ತಾ ಇರಬೇಕು ಸರ್. ಸಮಗ್ರ ಕೃಷಿಯನ್ನು ಅಳವಡಿಸ್ಕೋಬೇಕು ಸರ್. ಒಂದಿನ ಅಳವಡಿಸ್ಕೊಂಡು ಹೋಗೋದಿಲ್ಲ, ಸುತ್ತ ಒಂದು ರೌಂಡ್ ತೆಂಗಿನ ಸಸಿಯೋ ಏನೋ ಮಾಡಿರ್ಬೇಕು ಸರ್. ಅದಕ್ಕೆ ಅದು ಬಿದೋದ್ರೂ ಸುದ ಅದನ್ನ ಅಳವಡಿಸ್ಕೋಗುವಂತ ಆಸಕ್ತಿ ಮಾಡ್ಕೋಬೇಕು. ಸುಮ್ಮನೆ ಎಲ್ಲ ಯಾರೋ ಬೆಳೆದು ನೀವು ಆದಾಯ ಮಾಡ್ತಿದ್ದಾರೆ ತಾಡಿ ನಾನು ಹಾಕ್ಬಿಟ್ಟು ಆದಾಯ ಮಾಡ್ತೀನಿ ಅಂತ ಹೋಗ್ಬಾರ್ದು ಅಂತೀರಿ? ಇಲ್ಲ ಸರ್, ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸರ್. ಒಂದು ಲಾಸ್ ಆದರೂ ಇನ್ನೊಂದು ತಡ್ಕೋಬೇಕು ಸರ್, ಇನ್ನೊಂದು ಲಾಸ್ ಆದರೆ ಇನ್ನೊಂದು ತಡ್ಕೋಬೇಕು. ನಾವು ಮೊದಲೇ ಯೋಚನೆ ಮಾಡಬೇಕು ಸರ್. ತಾಳು ಒಂದು ಜಮೀನಿಗೆ 4 ಥರ ನಾವು ಮಾಡಬೇಕು, ಒಂದೇ ನಂಬ್ಕೊಂಡ್ರೆ ಆಗೋದಿಲ್ಲ ಅಂತಂದ್ಬಿಟ್ಟು ಯಾವುದೇ ಒಂದೇ ನಂಬ್ಕೊಂಡು ಲಾಸ್ ಆಗ್ಬಿಟ್ಟು ಕೈ ಬಿಡೋದ್ರಿಂದ ಅದು ಭಾಳ ಪ್ರಯೋಜನ ಇಲ್ಲ ಸರ್. 4 ಥರನೇ ಹಾಕ್ಕೊಂಡು ಒಂದು ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗಬೇಕು, ಇನ್ನೊಂದು ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗಬೇಕು. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಿದಾಗ ಲಾಸ್ ಆಗೋದೇ ಇಲ್ಲ ಸರ್. ಈಗ ನಾನು ಹಂಗಾಗೋದಾದರೆ ಮಾಡ್ತಿರಲೇ ಇಲ್ಲ, ಒಂದು ಲಾಸ್ ಆಯಿತು ಇನ್ನೊಂದಕ್ಕೆ ಹೋಗಿರ್ತೀನಿ, ಇನ್ನೊಂದು ಲಾಸ್ ಆಯಿತು ಇನ್ನೊಂದು ಇರ್ತದೆ, ಒಂದರಿಂದ ಒಂದಕ್ಕೆ ಜೋಡಣೆ ಮಾಡ್ಕೋಬೇಕು ಅನ್ನೋರ್ತು ಇಲ್ಲ ಅಂದರೆ ಆಗೋದಿಲ್ಲ ಸರ್. ಸಣ್ಣ ಪ್ರಮಾಣದ ರೈತರಿಗಾದರೆ ಸಣ್ಣ ಹೊಡೆತ, ದೊಡ್ಡ ಪ್ರಮಾಣದ ರೈತರಿಗಾದ್ರೆ ದೊಡ್ಡ ಹೊಡೆತ ಬಿದ್ದೇ ಬಿಡುತ್ತೆ. ಬಿಳ್ದೇ ಬಿಳ್ತದೆ ಸರ್. ಏನಿಲ್ಲ, ಎಲ್ಲ ನಾ ರೀತಿ ಅಳವಡಿಸ್ಕೋಬೇಕು ಸರ್. ಅಳವಡಿಸ್ಕೊಳ್ಳಿ ಅಂತಂದ್ರೆ ಆಗೋದಿಲ್ಲ ಸರ್. ಈಗ ಮುರ್ರಾ ಎಮ್ಮೆಯನ್ನ ತಂದು ಫಾರಂ ಮಾಡ್ಬೇಕು ಅಂತಿದ್ದೀರಿ, ಎಷ್ಟು ಎಮ್ಮೆ ತರಬೇಕು ಅಂತಿದ್ದೀರಾ? ಸರ್, ನಾನು ಇವಾಗ ಸ್ಟಾರ್ಟಲ್ಲಿ 20 ಎಮ್ಮೆ ತರಬೇಕು ಅಂತ ಈಗಾಗಲೇ ನಾನು ಎಲ್ಲನೇ ಮೇವೆಲ್ಲನ ಹಾಕಿಸಿ ಇವಾಗೆಲ್ಲ ರೆಡಿ ಮಾಡಿದ್ದೀನಿ. ಈಗಾಗಲೇ ಒಂದು 3 ಎಕರೆ ಜಮೀನಿಗೆ ನಾನು ಎಲ್ಲ ಥರದ ಇದು ವಿಷಿ ಫಾರಂಗೆ ಹೋಗಿ ಎಲ್ಲ ಥರದ ಮೇವು ಎಮ್ಮೆಗೆ ಯಾವ್ಯಾವುದು ಸೂಟ್ ಆಗ್ತದೆ ಆ ಮೇವೆಲ್ಲ ಈಗಾಗಲೇ ರೆಡಿ ಮಾಡಿ ಎಲ್ಲ ಹಾಕ್ಸ್ತಾ ಇದ್ದೀನಿ ಸರ್. ಈಗ ಸಡ್ಡು ಎಲ್ಲ ರೆಡಿಯಾಗಿದೆ ಸರ್. ಇವಾಗಾಗಲೇ ನಾನು ಒಂದು ಎಮ್ಮೆ ತಂದು ಅನುಭವ ಆಗಿರೋದ್ರಿಂದ ಈಗ ಪುನಃ ಇದನ್ನೇ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿಲಿ ಈಗ ನನ್ನ ಹತ್ರ ಡೈಲಿ 20 ಜನ ವರ್ಕರ್ಸ್ ಇರೋದ್ರಿಂದ ತಿಂಗಳಿಗೆ 2 ಲಕ್ಷ ರೂಪಾಯಿ ಕೂಲಿ ಕೊಡೋದ್ರಿಂದ ಒಂದು ಮಾರ್ಕೆಟ್ ಬಿದ್ದರೆ ಇನ್ನೊಂದು ಮಾರ್ಕೆಟಲ್ಲಿ ಅವ್ರಿಗೆ ದುಡಿದು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ ನಾನು ಮಾಡ್ಕೋ ಹೋಗ್ತಾ ಇದ್ದೀನಿ. ಈಗ ಏಪ್ರಿಲ್ನಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಸರ್. ಏಪ್ರಿಲ್ಗೆ ಎಮ್ಮೆ ಬರ್ತದೆ ಮುರಾ ಎಮ್ಮೆ? ಹೌದು ಸರ್, ಏಪ್ರಿಲ್ಗೆ ತರೋಣ ಅಂತಂದ್ಬಿಟ್ಟು ಈಗಾಗಲೇ ಎಲ್ಲನೇ ಎಲ್ಲ ನಮ್ಮ ಸ್ನೇಹಿತರಲ್ಲೇ ಹೇಳ್ಕೊಂಡು ನಾನು ಎಲ್ಲ ರೀತಿನೂ ಇದು ಮಾಡಿ ಇವಾಗ ಮಾಡೋಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಸರ್. ಖರೀದಿ ಮಾಡಿದ್ದೀರಾ, ವ್ಯಾಪಾರ ಮಾಡಿದ್ದೀರಾ? ಸರ್, ಇನ್ನೂ ವ್ಯಾಪಾರ ಮಾಡಿಲ್ಲ ಸರ್. ಒಂದ್ಸಲಿ ಹೋಗಿ ನನಗೆಲ್ಲ ನೋಡ್ಕೊ ಬಂದಿದ್ದೀನಿ. ಅಲ್ಲೇ ಒಂದು ವಾರ ಇತ್ಕೊಂಡು ಅಲ್ಲೇ ಎಲ್ಲಿ 2 ಟೈಮ್ ಹಾಲು ಕರೆಸಿ ಎಲ್ಲ ನೋಡಿ ಯಾವ್ಯಾವ ರೀತಿ ನಮಗೆ ಸೂಟ್ ಆಗ್ತದೆ ಎಮ್ಮೆ ತಗೊಬಂದು ನಿರ್ವೇಶನ ಅಂತಂದ್ಬಿಟ್ಟು ನಾವು ಮಾಡಿದ್ದೀವಿ ಸರ್. ಹರಿಯಾಣಕ್ಕೆ ಹೋಗಿ ನೋಡ್ಕೊ ಬಂದಿದ್ದೀರಿ ಸರ್? ನಮ್ಮ ಸ್ನೇಹಿತರೆಲ್ಲ ಹೋಗಿದ್ದಾರೆ ಸರ್, ನಾನು ಇನ್ನು ಹೋಗೋಕ್ಕಾಗಿಲ್ಲ. ನಾನು ಕರೆದಿದ್ರು, ನಾನು ಅವತ್ತು ಹೋಗಕ್ಕಾಗಲಿಲ್ಲ. ನಮ್ಮ ಸ್ನೇಹಿತರೆಲ್ಲ ಹೋಗಿ ಇವಾಗಲೇ ತಗೊಬಂದಿದ್ದಾರೆ, ಈಗಾಗಲೇ ಅಳವಡಿಸ್ತಾ ಇದ್ದಾರೆ ಸರ್. ಏನು ಅಂತ ತೊಂದರೆ ಇಲ್ಲ. ಈಗಾಗಲೇ ಒಬ್ರು ನಮ್ಮ ಸ್ನೇಹಿತರೊಬ್ರು 150 ಎಮ್ಮೆ ಸಾಕಿ ಈಗ ಒಳ್ಳೆ ಉತ್ತಜ್ಞ ಸ್ನೇಹಿತರೊಬ್ರು 150 ಎಮ್ಮೆ ಸಾಕಿ ಈಗ ಒಳ್ಳೆ ಉತ್ತಜ್ಞ ಪಡ್ಕೊಂಡು ಒಳ್ಳೆ ಸಂಪಾದನೆಯಲ್ಲಿದ್ದಾರೆ ಇವಾಗ. ಅದೇ ರೀತಿ ನಾನು ಮಾಡಬೇಕು ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸರ್. ಈಗ ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮರೆಯದೇ ಕೇಳಿ ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ. ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಆದಾಯವನ್ನು ಗಳಿಸಿ ಮತ್ತೊಮ್ಮೆ ನಾವು ಮುರ್ರಾ ಎಮ್ಮೆಯ ಸಾಕಾಣಿಕೆ ಬಗ್ಗೆ ಮತ್ತೊಮ್ಮೆ ಬಂದು ನಿಮ್ಮನ್ನು ಸಂದರ್ಶನ ಮಾಡುವಂತಾಗಲಿ ಅಂತ ಹೇಳೋಣ. ನಿಮ್ಮ ಈ ಕೃಷಿ ಅನುಭವವನ್ನು ನಮ್ಮ ರೈತ ಬಾಂಧವರು ನಿಮ್ಮಿಂದನೇ ಕೇಳಿ ಅನುಭವಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗಾಗಿ ಒಂದು 3 ಬಾರಿ ಹೇಳಿ. ನಮ್ಮದು ಪಾಂಡವಪುರ ತಾಲೂಕು ಚಿನ್ಕುಳಿ ಹೋಬಳಿ ಸಣಬಾ ಗ್ರಾಮ ಮಂಡ್ಯ ಜಿಲ್ಲೆ ಪಟೇಲ್ ಸೋಮಶೇಖರಯ್ಯನವರ ಮಗ ಎಸ್ ಮಂಜು. ನಾನು ಮಾತಾಡ್ತಾ ಇರೋದು ನಾನು ಚಾಕ್ಷಿಟಳ್ಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. 9855 7 6 1 ಎಸ್ ಮಂಜು ಅಂತಂದ್ರು ಸರ್. ಧನ್ಯವಾದಗಳು ಮಂಜು. ನಮಸ್ಕಾರ ಸರ್. ಇದುವರೆಗೂ ಕುರಿ ಸಾಕಾಣಿಕೆ ಹಾಗೂ ವಿವಿಧ ತರಕಾರಿ ಬೇಸಾಯಗಳ ಅನುಭವವನ್ನು ಹಂಚಿಕೊಂಡವರು ಪಾಂಡವಪುರ ತಾಲೂಕು ಸಣಬ ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ ಮಂಜು. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸಿ ಹೇಮಕುಮಾರ್. ಈಗ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭತ್ತದ ಬೆಳೆಯ ಬೆಳವಣಿಗೆಯ ಎಲ್ಲ ಹಂತಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಒದಗಿಸುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಉತ್ಪತ್ತಿಯನ್ನು ಪಡೆಯಬಹುದು. ನಾಟಿ ಮಾಡಿದ 2.5 ಮತ್ತು 3 ವಾರಗಳ ನಂತರ ಮತ್ತು ತೆನೆ ಬರುವುದಕ್ಕೆ 1 ವಾರ ಮೊದಲು ಮೇಲುಗೊಬ್ಬರವನ್ನು ನೀಡಬೇಕು. ಮೇಲುಗೊಬ್ಬರ ಕೊಡುವಾಗ 24 ಗಂಟೆಗಳಿಗೆ ಮುಂಚೆ ಗದ್ದೆಯಲ್ಲಿರುವ ನೀರನ್ನೆಲ್ಲ ಬಸಿದು ಹೊರ ತೆಗೆದು ಮೇಲುಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ಮತ್ತೆ ನೀರನ್ನು ಕೊಡಬೇಕು. ಮಣ್ಣಿನಲ್ಲಿ ಸಾರಜನಕ ಕಡಿಮೆಯಾಗಿದ್ದಾಗ ನಾಟಿ ಮಾಡುವ ಸಮಯದಲ್ಲಿ ಹೆಚ್ಚು ಸಾರಜನಕವನ್ನು ಒದಗಿಸಬೇಕು. ಮಣ್ಣಿನಲ್ಲಿ ಸಾಕಷ್ಟು ಸಾರಜನಕ ಅಂಶ ಇರುವಾಗ ನಾಟಿ ಮಾಡುವ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಿ ನಂತರ ಮೇಲುಗೊಬ್ಬರವಾಗಿ ಸಾರಜನಕವನ್ನು ಕೊಡಬೇಕಾಗುತ್ತದೆ. ಮರಳು ಮಿಶ್ರಿತ ಮಣ್ಣಾದಲ್ಲಿ ಯಾವ ಸಮಯದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಬಾರದು. ಕಡಿಮೆ ಇಲುಕುಗಳನ್ನು ಕೊಡುವ ತಳಿಗೆ ಹಾಗೂ ಅಲ್ಪಾವಧಿ ತಳಿಗಳಿಗೆ ಬೆಳೆಯ ಪ್ರಾರಂಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ ಒದಗಿಸಬೇಕು. ದೀರ್ಘಾವಧಿ ತಳಿಗಳಿಗೆ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬಹುದು. ಬೆಳೆ ಪ್ರಾರಂಭದಲ್ಲಿ ತಂಪಾದ ಹವಾಗುಣವಿದ್ದಲ್ಲಿ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬೆಳೆಯಲ್ಲಿ ದುಂಡಾಣು ರೋಗದ ಸೂಚನೆ ಕಂಡುಬಂದಾಗ ಕಡಿಮೆ ಪ್ರಮಾಣದ ಹೆಚ್ಚು ಕಂತುಗಳಲ್ಲಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹೆಚ್ಚು ವಯಸ್ಸಾದ ಪೈರನ್ನು ನಾಟಿ ಮಾಡಿದಾಗ ಕಡಿಮೆ ಅಂತರದಲ್ಲಿ ನಾಟಿ ಮಾಡಿ ನಾಟಿ ಸಮಯದಲ್ಲಿ ಹೆಚ್ಚು ಸಾರಜನಕ ಕೊಡಬೇಕು. ಸಾರಜನಕವನ್ನು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಒದಗಿಸಬೇಕು. ಸಿಂಪರಣೆ ಮೂಲಕ ಸಾರಜನಕವನ್ನು ಭತ್ತದ ಬೆಳೆಗೆ ಒದಗಿಸುವುದು ಹೆಚ್ಚಿನ ವಿಸ್ತೀರ್ಣದಲ್ಲಿ ಕಷ್ಟಸಾಧ್ಯವಾದರೂ ಸಹ ಇದರಿಂದ ಹಲವು ಉಪಯೋಗಗಳಿವೆ. ಮರಳು ಮಿಶ್ರಿತ ಮಣ್ಣಿನ ಜಮೀನುಗಳಲ್ಲಿ ಸಾರಜನಕದ ಗೊಬ್ಬರಗಳು ಭೂಮಿಗೆ ಇಂಗಿ ಹೋಗುವುದೇ ಹೆಚ್ಚು ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಸಾರಜನಕದ ಗೊಬ್ಬರಗಳನ್ನು ಚೆಲ್ಲಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಹೊರಹೋಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗುತ್ತದೆ. ಸಾರಜನಕವನ್ನು ಪೈರು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಲು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಂಜಕವೂ ಕೂಡ ಇರಲೇಬೇಕಾಗುತ್ತದೆ. ಅದರಂತೆ ರಂಜಕದ ಕೊರತೆ ಇರುವ ಕಡೆ ಸಾರಜನಕ ಮತ್ತು ಪೊಟ್ಯಾಷ್ಗಳನ್ನು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಂಜಕವೂ ಕೂಡ ಇರಲೇಬೇಕಾಗುತ್ತದೆ. ಒದಗಿಸಿದರೂ ಸಹ ನಿರೀಕ್ಷಿಸಿದಷ್ಟು ಉಪಯೋಗ ಪಡೆದುಕೊಳ್ಳಲಾಗುವುದಿಲ್ಲ. ಭತ್ತದ ಪೈರು ಪ್ರಾರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕವನ್ನು ಬಳಸುತ್ತದೆ. ಪೈರು ಸಾರಜನಕ ಮತ್ತು ರಂಜಕಕ್ಕಿಂತಲೂ ಮರಳು ಮಣ್ಣಿನ ಪ್ರದೇಶಗಳಲ್ಲಿ ಹೆಚ್ಚು ಪೊಟ್ಯಾಷಿಯಂ ಬಳಸುತ್ತದೆ. ಇದನ್ನು ಬೆಳೆಯ ಪ್ರಾರಂಭದಲ್ಲಿಯೇ ರಂಜಕದ ಜೊತೆಯಲ್ಲಿ ಒದಗಿಸಬೇಕು. ಒಟ್ಟಿನಲ್ಲಿ ಬೆಳೆಗೆ ಕೊಡಬೇಕಾದ ರಂಜಕ ಮತ್ತು ಪೊಟ್ಯಾಷಿಯಂ ಪ್ರಮಾಣವನ್ನು ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಿರ್ಧರಿಸುವುದು ಉತ್ತಮ. ಎರೆಹುಳುಗಳನ್ನು ಸಾವಯವ ಪದಾರ್ಥಗಳ ಮೇಲೆ ಬಳಸಿ ಗೊಬ್ಬರವನ್ನಾಗಿ ಪರಿವರ್ತಿಸುವ ವಿಧಾನಕ್ಕೆ ವರ್ಮಿ ಕಾಂಪೋಸ್ಟಿಂಗ್ ಎಂದು ಮತ್ತು ಎರೆಹುಳುಗಳ ಹಿಕ್ಕೆಯನ್ನು ವರ್ಮಿ ಕಾಂಪೋಸ್ಟ್ ಎಂದು ಕರೆಯಲಾಗುತ್ತದೆ. ದನದ ಸಗಣಿ, ಕುದುರೆ ಲದ್ದಿ, ಕುರಿ ಮತ್ತು ಕೋಳಿಗಳ ಹಿಕ್ಕೆ, ಹೊಲ ಮತ್ತು ತೋಟಗಳ ವರ್ಜ್ಯ ಪದಾರ್ಥಗಳನ್ನು ಅಂದರೆ ಕಬ್ಬಿನ ಸಿಪ್ಪೆ, ಬಾಳೆಗಿಡದ ಕಾಂಡ, ಬೆಳೆಗಳ ಕಡ್ಡಿ, ಕೊಳೆತ ತರಕಾರಿ, ಹಣ್ಣು, ಹೂವು, ಎಲ್ಲಾ ವಿಧದ ಉದುರಿದ ಎಲೆಗಳು, ಒಳಚರಂಡಿಯ ಕೊಚ್ಚೆ ಕೇಂದ್ರಗಳು ಮತ್ತು ಪೇಪರ್ ಮಿಲ್ಲಿನಿಂದ ಹೊರಬಂದ ವರ್ಜ್ಯ ಪದಾರ್ಥಗಳು, ಮರದ ಹುಡಿ, ಜೈವಿಕ ಅನಿಲದ ರೊಚ್ಚು ಮತ್ತು ಚರ್ಮದ ಕಾರ್ಖಾನೆಯಿಂದ ಹೊರಬರುವ ವರ್ಜ್ಯ ಪದಾರ್ಥಗಳನ್ನು ಎರೆಹುಳು ಗೊಬ್ಬರದ ತಯಾರಿಕೆಯಲ್ಲಿ ಬಳಸಬಹುದು. ಎರೆಹುಳುಗಳನ್ನು ಬಿಸಿಲು ಮಳೆ ಅಲ್ಲದೆ ಕೀಟ ಮತ್ತು ಪ್ರಾಣಿ ವರ್ಜ್ಯ ಪದಾರ್ಥಗಳನ್ನು ಎರೆಹುಳು ಗೊಬ್ಬರದ ತಯಾರಿಕೆಯಲ್ಲಿ ಬಳಸಬಹುದು. ರಕ್ಷಿಸುವುದು ಅಗತ್ಯ. ಅದಕ್ಕಾಗಿ ಅವುಗಳನ್ನು ಸಾಧ್ಯವಾದಷ್ಟು ಒಳಾಂಗಣದಲ್ಲಿ ಅಂದರೆ ಅನುಪಯುಕ್ತ ದನದ ಕೊಟ್ಟಿಗೆ, ಕೋಳಿಮನೆ ಅಥವಾ ಗುಡಿಸಲುಗಳಲ್ಲಿ ಸಾಕಬಹುದು. ಅವುಗಳನ್ನು ಇಡಲು ಮಣ್ಣು, ಸಿಮೆಂಟ್, ಪ್ಲಾಸ್ಟಿಕ್ ತೊಟ್ಟಿಗಳು ಯಾವ ಗಾತ್ರದ್ದಾದರೂ 1-1.5 ಅಡಿಯಷ್ಟು ಆಳವುಳ್ಳದ್ದಾಗಿರಬೇಕು. ಇದರಲ್ಲಿ ಯೂಡ್ರಿಲಸ್ ಯುಜೇನಿಯೆ ಎಂಬ ಎರೆಹುಳುವನ್ನು ಸಾಮಾನ್ಯವಾಗಿ ಉಪಯೋಗಿಸಲಾಗುತ್ತದೆ. ಸಾವಯವ ಪದಾರ್ಥಗಳನ್ನು ದೊಡ್ಡ ತೊಟ್ಟಿಗಳಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ನೀರು ಹನಿಸಿ 2-3 ವಾರಗಳ ತನಕ ಹುಳಿ ಬರಲು ಇಡಬೇಕು. ಈ ಅವಧಿಯಲ್ಲಿ ಮಿಶ್ರಣವನ್ನು 2-3 ಸಲ ತಿರುವಿ ಹಾಕಬೇಕು. ಈ ರೀತಿ ಮಾಡುವುದರಿಂದ ಉತ್ಪತ್ತಿಯಾಗುವ ಶಾಖವನ್ನು ಕಡಿಮೆ ಮಾಡಬಹುದು ಹಾಗೂ ನೀರಿನ ತೇವಾಂಶವನ್ನು ಸಮಾನ ಪ್ರಮಾಣದಲ್ಲಿ ಎಲ್ಲೆಡೆಯೂ ಹರಡಿಸಬಹುದು. ಈ ಮಿಶ್ರಣವು ಕಪ್ಪು ಬಣ್ಣ ಹೊಂದಿ ಮೃದುವಾದಾಗ ಸಾಕಾಣಿಕೆ ತೊಟ್ಟಿಗಳಿಗೆ ಹಾಕಿ ಹಲವು ದಿನಗಳವರೆಗೆ 1 ತಿಂಗಳಿನ ಎರೆಹುಳುಗಳನ್ನು ಹಾಕಬೇಕು. 1 ಚದರ ಮೀಟರ್ ಗಾತ್ರದ 30 ಸೆಂಟಿಮೀಟರ್ ಆಳದ ತೊಟ್ಟಿಯಲ್ಲಿ 30-40 ಕೆಜಿ ಕೊಳೆತ ಮಿಶ್ರಣ ಹಿಡಿಯುತ್ತದೆ. ಇಂತಹ ಮಿಶ್ರಣದಲ್ಲಿ ಶೇಕಡ 40-50% ತೇವಾಂಶವಿರಬೇಕು. ಇಂತಹ ಸಾವಯವ ಮಿಶ್ರಣಕ್ಕೆ 1-2 ಸಾವಿರ ಎರೆಹುಳುಗಳನ್ನು ಬಿಡಬೇಕು. ಮಿಶ್ರಣವು ಸರಿಹೊಂದಿದಲ್ಲಿ 30 ನಿಮಿಷಗಳಲ್ಲಿ ಹುಳುಗಳು ಹೊರಬಂದು ಬಿಡುತ್ತವೆ. ಎರೆಹುಳುಗಳು ಶೀಘ್ರವಾಗಿ ತಮ್ಮ ಆಹಾರವನ್ನು ಕಬಳಿಸಿ ಬೇಗನೆ ಕೆಳಕ್ಕೆ ಇಳಿಯುತ್ತವೆ. ಮಿಶ್ರಣವು ಸಂಪೂರ್ಣವಾಗಿ ಪರಿವರ್ತನೆಯಾಗುವವರೆಗೂ ಹುಳುಗಳನ್ನು ಅದರಲ್ಲಿಯೇ ಬಿಟ್ಟಿರಬೇಕು. ಸುಮಾರು 15-20 ದಿನಗಳಲ್ಲಿ ಮಿಶ್ರಣವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುತ್ತವೆ. ಶೇಕಡ 90% ಮಿಶ್ರಣವು ಗೊಬ್ಬರವಾದ ಮೇಲೆ ಹುಳುಗಳನ್ನು ಬೇರ್ಪಡಿಸಬೇಕು. ಹೀಗೆ ಬೇರ್ಪಡಿಸಲು ಮಿಶ್ರಣವನ್ನು ನೆಲದ ಮೇಲೆ ಗುಡ್ಡೆ ಹಾಕಿ ಒಂದು ದಿನ ಬಿಟ್ಟಿರಬೇಕು. ಹುಳುಗಳು ಬೆಳಕಿನಿಂದ ದೂರ ಸರಿಯಲು ಮಿಶ್ರಣದ ಗುಡ್ಡೆಯ ತಳಭಾಗಕ್ಕೆ ಹೋಗಿ ಗುಂಪುಗೂಡುತ್ತವೆ. ಹೀಗೆ ತಳಭಾಗದಲ್ಲಿ ಗುಂಪುಗೂಡಿದ ಹುಳುಗಳನ್ನು ಬೇರ್ಪಡಿಸಿ ಬೇರೊಂದು ಸಾವಯವ ಮಿಶ್ರಣಕ್ಕೆ ಹಾಕಬೇಕು. ಹೀಗೆ ಸಂಗ್ರಹಿಸಿದ ಸಾವಯವ ಗೊಬ್ಬರವನ್ನು ಗಾಳಿಯಲ್ಲಿ ಒಣಗಿಸಿ 3 ಮಿಲಿಮೀಟರ್ ರಂಧ್ರವುಳ್ಳ ಜರಡಿಯಲ್ಲಿ ಜರಡಿಯಾಡಿದಾಗ ಹೀಗೆ ತಳಭಾಗದಲ್ಲಿ ಗುಂಪುಗೂಡಿದ ಹುಳುಗಳನ್ನು ಬೇರ್ಪಡಿಸಿ ಬೇರೊಂದು ಸಾವಯವ ಮಿಶ್ರಣಕ್ಕೆ ಹಾಕಬೇಕು. ಹೀಗೆ ಸಂಗ್ರಹಿಸಿದ ಸಾವಯವ ಗೊಬ್ಬರವನ್ನು ಗಾಳಿಯಲ್ಲಿ ಒಣಗಿಸಿ 3 ಮಿಲಿಮೀಟರ್ ರಂಧ್ರವುಳ್ಳ ಜರಡಿಯಲ್ಲಿ ಜರಡಿಯಾಡಿದಾಗ ಹುಳುವಿನ ಮೊಟ್ಟೆ, ಕೋಶ ಮತ್ತು ಸಣ್ಣ ಮರಿಗಳು ಹಾಗೂ ತಿನ್ನದೆ ಉಳಿದ ಸಾವಯವ ಪದಾರ್ಥಗಳು ಬೇರ್ಪಡುತ್ತದೆ. ಇವುಗಳ ಮೇಲೆ ನೀರು ಚುಮುಕಿಸಿ ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಲ್ಲಿ ಪುನಃ ಸೇರಿಸಬಹುದು. ಸೆಣಬು, ಡಯಾಂಚ, ಸಸ್ಬೇನಿಯ, ಹೆಸರು, ಉದ್ದು ಅಲಚುಮುಕಿಸಿ ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಲ್ಲಿ ಪುನಃ ಸೇರಿಸಬಹುದು. ಸೆಣಬು, ಡಯಾಂಚ, ಸಸ್ಬೇನಿಯ, ಹೆಸರು, ಉದ್ದು, ಅಲಸಂದೆ, ಗ್ಲೀರಿಸೀಡಿಯಾ, ಹೊಂಗೆ, ಉಗಣಿ, ಎಕ್ಕ, ತುಂಬೆ, ಲ್ಯಾಂಟಾನ ಸಸ್ಯಗಳನ್ನು ಹಸಿರೆಲೆ ಗೊಬ್ಬರವನ್ನಾಗಿ ಬಳಸಬಹುದು. ಹಸಿರೆಲೆ ಗೊಬ್ಬರಗಳನ್ನು ಮುಂಗಾರು ಬೆಳೆ ಕಟಾವು ಆದ ನಂತರ ಅನುಕೂಲ ಇರುವಂತಹ ಪ್ರದೇಶಗಳಲ್ಲಿ ಬೆಳೆದು ಅದೇ ಭೂಮಿಯಲ್ಲಿ ಮುಚ್ಚಬೇಕು ಹಾಗೂ ಹಸಿರೆಲೆ ಪದಾರ್ಥಗಳು ನೇರವಾಗಿ ಸಿಕ್ಕುವ ಸ್ಥಳಗಳಿಂದ ತಂದು ಮಣ್ಣಿನಲ್ಲಿ ಸೇರಿಸುವುದು ಮುಖ್ಯ ಪದ್ಧತಿಯಾಗಿದೆ. ಹಸಿರೆಳೆ ಬೆಳೆಗಳನ್ನು ಬಿತ್ತಿದ 8-9 ವಾರಗಳಲ್ಲಿ, ಅಂದರೆ ಹೂ ಬಿಡಲು ಪ್ರಾರಂಭಿಸಿದಾಗ ಕತ್ತರಿಸಿ ನೇಗಿಲು ಸಾಲುಗಳಲ್ಲಿ ಉಳುಮೆ ಮಾಡಿ ಮುಚ್ಚಬೇಕು. ಹಸಿರೆಲೆ ಬೆಳೆಯನ್ನು ಬಿತ್ತುವಾಗ ಮುಂದಿನ ಬೆಳೆಗೆ ಕೊಡಬೇಕಾದ ರಂಜಕವನ್ನು ಸೂಗಳಲ್ಲಿ ಉಳುಮೆ ಮಾಡಿ ಮುಚ್ಚಬೇಕು. ಹಸಿರೆಲೆ ಬೆಳೆಯನ್ನು ಬಿತ್ತುವಾಗ ಮುಂದಿನ ಬೆಳೆಗೆ ಕೊಡಬೇಕಾದ ರಂಜಕವನ್ನು ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಕೊಟ್ಟರೆ ಒಳ್ಳೆಯದು. ಹಸಿರೆಲೆ ಬೆಳೆಯನ್ನು ಮುಖ್ಯ ಬೆಳೆ ಬಿತ್ತುವ ಅಥವಾ ನಾಟಿ ಮಾಡುವ 1 ತಿಂಗಳಿನ ಮುಂಚೆಯೇ ಮಣ್ಣಿಗೆಗಳಲ್ಲಿ ಉಳುಮೆ ಮಾಡಿ ಮುಚ್ಚಬೇಕು. ಹಸಿರೆಲೆ ಬೆಳೆಯನ್ನು ಬಿತ್ತುವಾಗ ಮುಂದಿನ ಬೆಳೆಗೆ ಕೊಡಬೇಕಾದ ರಂಜಕವನ್ನು ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಕೊಟ್ಟರೆ ಒಳ್ಳೆಯದು. ಹಸಿರೆಲೆ ಬೆಳೆಯನ್ನು ಮುಖ್ಯ ಬೆಳೆ ಬಿತ್ತುವ ಅಥವಾ ನಾಟಿ ಮಾಡುವ 1 ತಿಂಗಳಿನ ಮುಂಚೆಯೇ ಮಣ್ಣಿಗೆ ಸೇರಿಸಬೇಕು. ಇದರಿಂದ ಹಸಿರೆಲೆ ಗೊಬ್ಬರ ಕಳಿತು ಪೋಷಕಾಂಶಗಳು ಬಿಡುಗಡೆಯಾಗಲು ಸಹಾಯವಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಇವರೊಂದಿಗಿನ ಸಂದರ್ಶನದ ಮೊದಲನೆಯ ಭಾಗ ಮೂಡಿಬರುವುದು. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು.